ಇದೀಗ ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮ. ವಿಷಯ ಮುಂಗಾರು ಬೆಳೆಗಳ ಪೂರ್ವ ಸಿದ್ದತೆ ಹಾಗೂ ಅಂತರ್ ಬೆಳೆಗಳ ಬಗ್ಗೆ ಮಾಹಿತಿ. ಈ ಕುರಿತು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕೇಳುಗರ ಪ್ರಶ್ನೆಗಳಿಗೆ ಉತ್ತರಿಸಲಿದ್ದಾರೆ ದಾವಣಗೆರೆಯ ಐಸಿಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ತಜ್ಞರಾದ ಬಿಒ ಮಲ್ಲಿಕಾರ್ಜುನ್ ಹಾಗೂ ಮಣ್ಣು ವಿಜ್ಞಾನಿಗಳಾದ ಎಚ್ಎಂ ಸಣ್ಣಗೌಡರು. ನಮಸ್ಕಾರ ರೈತ ಬಾಂಧವರೇ, ಹಲೋ ಕಿಸಾನ್ ವಾಣಿ ನೇರ ಫೋನ್ ಇನ್ ಕಾರ್ಯಕ್ರಮಕ್ಕೆ ನಿಮಗೆಲ್ಲೋ ಎಲ್ರಿಗೂ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಬೆಳೆಗಳ ಒಂದು ಪೂರ್ವ ಸಿದ್ಧತೆ, ಅಂದರೆ ಈಗ ಮುಂಗಾರು ಪ್ರಾರಂಭ ಆಗಿದೆ, ಆಗಲೇ ನಮ್ಮ ರೈತರು ತಮ್ಮ ಒಂದು ಸಿದ್ಧತೆಯಲ್ಲಿ ಅಂದರೆ ಈ ವರ್ಷ ಏನು ಬೆಳೆ ಬೆಳಿಬೇಕು ಇದರಲ್ಲಿ ಯೋಚನೆಯಲ್ಲಿದ್ದಾರೆ, ಆಮೇಲೆ ಕೆಲವರೆಲ್ಲ ಭೂಮಿ ತಯಾರು ಮಾಡೋ ಇದರಲ್ಲಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಈ ಮುಂಗಾರು ಬೆಳೆಗಳಿಗೆ ಪೂರ್ವ ಸಿದ್ಧತೆ ಹೇಗೆ ಮಾಡ್ಕೋಬೇಕು, ಯಾವ ಬೆಳೆಗಳನ್ನು ಆಯ್ಕೆ ಮಾಡ್ಕೋಬೇಕು, ಭೂಮಿ ತಯಾರಿ ಹೇಗೆ ಮಾಡ್ಕೋಬೇಕು, ಬೀಜ ಎಲ್ಲಿ ಖರೀದಿ ಮಾಡಬಹುದು, ಆಮೇಲೆ ನಾವು ಸಾಮಾನ್ಯವಾಗಿ ಕುಷ್ಕಿಯಲ್ಲಿ ಬೆಳೆಯಂತರು ಈ ಅಂತರ ಬೆಳೆಗಳನ್ನು ಅಂದರೆ ಅಕ್ಕಡಿ ಬೆಳೆಗಳನ್ನೆಲ್ಲಿ ಬೆಳೀತೀರ, ಯಾವ ರೀತಿಯ ಅಕ್ಕಡಿ ಬೆಳೆಗಳನ್ನು ನಾವು ಬೆಳೆದರೆ ನಮಗೆ ಸೂಕ್ತ, ಇದರ ಬಗ್ಗೆ ಎಲ್ಲ ಇವತ್ತು ನೀವು ಮಾಹಿತಿಯನ್ನು ಪಡಿಬೋದು. ನಿಮಗೆ ಮಾಹಿತಿ ಮಾಡಿಕೊಡ್ಲಿಕ್ಕೆ ಈಗ ನಮ್ಮ ನಿಲಯದಲ್ಲಿ ಈಗ ನಮ್ಮ ಜೊತೆಗಿದ್ದಾರೆ ದಾವಣಗೆರೆಯ ಐಸಿಆರ್ ತರಳುಬಾಳು ಕೃಷಿ ವಿಜ್ಞಾನ ಕೇಂದ್ರದ ಬೇಸಾಯ ಶಾಸ್ತ್ರಜ್ಞರಾದಂತಹ ಡಾಕ್ಟರ್ ಬಿ ಒ ಮಲ್ಲಿಕಾರ್ಜುನ್ ಅವರು. ನಮಸ್ಕಾರ ಮಲ್ಲಿಕಾರ್ಜುನ್ ಅವರಿಗೆ, ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೇನೆ ಮಣ್ಣು ವಿಜ್ಞಾನಿಗಳಾದ ಎಚ್ ಎಂ ಸಣ್ಣಗೌಡರು ಈಗ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸಣ್ಣಗೌಡರಿಗೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಕೇಳುಗರೆ, ನೀವು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಿಮ್ಮ ಒಂದು ಪ್ರಶ್ನೆಗಳನ್ನು ಕೇಳಲಿಕ್ಕೆ ನಮ್ಮ ಮೊಬೈಲ್ ಸಂಖ್ಯೆಗಳು ಆಗಲಿ ಹೇಳಿದ್ದೀವಿ, 9844 0273, ಇದು ಒಂದು ಸಂಖ್ಯೆ. ಮತ್ತೊಂದು ಸಂಖ್ಯೆ 9141972 ಈ ಒಂದು ಸಂಖ್ಯೆಗಳಿಗೆ ಕರೆ ಮಾಡಿ ನೀವು ನಿಮ್ಮ ಪ್ರಶ್ನೆಗಳನ್ನು ಕೇಳಬಹುದು. ಸರ್ ಮಲ್ಲಿಕಾರ್ಜುನ್ ಅವರಿಗೆ, ಮುಂಗಾರು ಬೆಳೆಗಳ ಒಂದು ಪೂರ್ವ ಸಿದ್ಧತೆ ಅಂತ ನಾವು ವಿಷಯ ಕೊಟ್ಟಿದ್ದೀವಿ, ಮುಂಗಾರು ತಯಾರಿ ಹೇಗಿರಬೇಕು ನಮ್ಮ ರೈತರದ್ದು ಅನ್ನೋದು? ಸರ್, ಸಾಮಾನ್ಯವಾಗಿ ಈಗ ಕಳೆದ 2-3 ದಿನಗಳಿಂದ ಈ ಮುಂಗಾರು ಮಳೆ ಬರುವ ಲಕ್ಷಣಗಳು ಕಾಣ್ತಾ ಇದೆ. ನಿನ್ನೆ ಎಲ್ಲ ಕೆಲವು ಭಾಗಗಳಲ್ಲಿ ಮಳೆ ಆಗಿದೆ. ಈಗ ಪೂರ್ವ ಸಿದ್ಧತೆ ಅಂತಂದ್ರೆ ಸಾಮಾನ್ಯವಾಗಿ ರೈತರು ಏನು ಕುಷ್ಕಿ ಬೇಸಾಯ ಮಾಡುವಂಥವ್ರು, ಮಳೆಯಾಶ್ರಿತ ಪ್ರದೇಶದಲ್ಲಿರುವಂಥವ್ರು ಭೂಮಿ ಸಿದ್ಧತೆ ಮಾಡ್ಕೋಬೇಕು. ಕೆಲವು ಪ್ರದೇಶಗಳಲ್ಲಿ ಈ ಕಳೆದ ಬಾರಿ ಹಾಕಿದಂಥ ಬೆಳೆಗಳನ್ನ ಪರಿವರ್ತನೆ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡಬೇಕು. ಈ ಮುಖ್ಯ ಬೆಳೆಗಳಾದ ಮೆಕ್ಕೆಜೋಳ ಆಗಿರ್ಬೋದು ಅಥವಾ ಹತ್ತಿ, ಈ ಶೇಂಗಾ, ರಾಗಿ ಮುಂತಾದ ಬೆಳೆಗಳನ್ನ ರೈತ ಬಾಂಧವರು ಕುಷ್ಕಿ ಪ್ರದೇಶಗಳಲ್ಲಿ ಬೆಳೀತಾರೆ. ಈ ಸಂದರ್ಭದಲ್ಲಿ ರೈತರು ಮಾಗಿ ಉಳುಮೆಗೆ ಹೋಗೋದು ಒಂದು ಒಳ್ಳೆ ಸೂಕ್ತ. ಜೊತೆಗೆ ಈಗ ಏನಾಗಿದೆ ಅಂತಂದ್ರೆ ಸ್ವಲ್ಪ ಗೊಬ್ಬರಗಳ ಅಭಾವ, ಅಂದ್ರೆ ಸಾವಯವ ಗೊಬ್ಬರಗಳನ್ನ ರೈತರು ಹೆಚ್ಚು ಬಳಕೆ ಮಾಡ್ಕೊಳ್ಳಲ್ಲ. ಆ ಕಾರಣದಿಂದಲೇ ಇತ್ತೀಚಿನ ದಿನಗಳಲ್ಲಿ ಅಂತರ ಬೆಳೆಗಳಿಗೆ ಹೆಚ್ಚು ಒತ್ತು ಕೊಡ್ಬೇಕು ರೈತರು ಅಂತ ಹೇಳಿ ನಾವು ರೈತರಿಗೆ ಈ ಬರೀ ಏಕಬೆಳೆ ಪದ್ಧತಿ ಬಿಟ್ಟು ಅಂತರ ಬೆಳೆಗೆ ಹೋಗ್ರಿ ಅಂತ ಹೇಳಿದ್ವಿ. ಜೊತೆಗೆ ಈ ಜೈವಿಕ ಗೊಬ್ಬರಗಳ ಬಳಕೆ, ಅಸೋಸ್ಪಿರಲಮ್, ರೈಸೋಬಿಯಮ್, ಈ ತರದ ಬೆಳಕೆ ಮತ್ತು ಬೀಜೋಪಚಾರ ಬಳಕೆ ಮಾಡ್ಕೋಬಹುದು. ಈಗ ಹತ್ತಿ ಬೆಳೆದಂತ ರೈತರು ಈಗೇನು ನಾವು 4x4x ಸಾಲಿಟ್ಟಾಗ ಅಲ್ಲಿ ಸೆಣಬು ಹಾಕಿ ನೀವು ಮಣ್ಣಿನ ಫಲವತ್ತತೆ ಕಾಪಾಡ್ಕೊಳ್ಬಹುದು. ಇದ್ರ ಬಗ್ಗೆ ಎಲ್ಲ ಹೇಳೋ ಜೊತೆಗೆ ಈ ಮಣ್ಣಿನ ಪರೀಕ್ಷೆನೂ ಮಾಡಿಸ್ಕೊಂಡು ಈ ಮುಂಗಾರಲ್ಲಿ ರಸಗೊಬ್ಬರಗಳ ಬಳಕೆ ಮಾಡೋದು ಸೂಕ್ತ ಅನ್ನೋದು ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಒಂದು ಉದ್ದೇಶ. ಸಣ್ಣಗೌಡ್ರ, ಈಗ ರೈತರು ತಮ್ಮ ಭೂಮಿಯನ್ನು ತಯಾರು ಮಾಡ್ಕೋಬೇಕಾದ್ರೆ ಏನೆಲ್ಲ ಒಂದು ಅಂಶಗಳನ್ನು ಗಮನಿಸಬೇಕಾಗುತ್ತೆ? ಸರ್, ಈಗ ಮಲ್ಲಿಕಾರ್ಜುನ್ ಸರ್ ಅವರು ಹೇಳಿದಂಗೆ ಒಂದು ಉಳುಮೆ ಮಾಡ್ಕೊಳ್ಳೋದಿರ್ಬೋದು, ತದನಂತರದಲ್ಲಿ ಮಣ್ಣು ಪರೀಕ್ಷೆ ಬಹಳಷ್ಟು ಮುಖ್ಯವಾಗಿರುತ್ತೆ ಸರ್. ಯಾವುದೇ ಒಂದು ಬೆಳೆ ಮಾಡೋಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಿದ್ದಂಗೆ ಈ ರಸಗೊಬ್ಬರಗಳ ಒಂದು ಬೆಲೆ ಗಗನಕ್ಕೇರಿಬಿಟ್ಟಿದೆ. ಈಗ ನಮ್ಮ ಸರ್ಕಾರಗಳು ಏನ್ ಮಾಡ್ತದವೆ ಅಂತಂದ್ರೆ ಈ ರಸಗೊಬ್ಬರಕ್ಕೆ 600,000,000,000 ರೂಪಾಯಿಯನ್ನ ಸಬ್ಸಿಡಿಯಾಗಿ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಇವುಗಳನ್ನ ಅವೈಜ್ಞಾನಿಕವಾಗಿ ಬಳಸೋದಕ್ಕಿಂತನೂ ವೈಜ್ಞಾನಿಕವಾಗಿ ಮಣ್ಣನ್ನ ಪರೀಕ್ಷೆ ಮಾಡಿಸಿದಾಗ ಆ ಒಂದು ಜಮೀನಿಗೆ ಎಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳು ಬೇಕಾಗ್ತವೆ ಮತ್ತೆ ಯಾವ ರಸಗೊಬ್ಬರಗಳು ಸೂಕ್ತ ಅಂತಂದು ಗೊತ್ತಾಗುತ್ತೆ. ಹಾಗಾಗಿ ನಾವು ಬೆಳೆ ಮಾಡೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡೋದು ಅಷ್ಟೇ ಮುಖ್ಯವಾಗಿರ್ತದೆ. ಮತ್ತೆ ಇನ್ನೂ ಒಂದೇನಪ್ಪಾ ಅಂತಂದ್ರೆ ಗೊಬ್ಬರಗಳ ಆಯ್ಕೆಯನ್ನ ಮಾಡ್ಕೊಳ್ಳೋದು. ಗೊಬ್ಬರಗಳ ಆಯ್ಕೆ ಅಂತಂದ್ರೆ ಈಗ ನಾವು ಏನಾಗ್ಬಿಟ್ಟಿದೆ ಅಂತಂದ್ರೆ ಯಾರೋ ಪಕ್ಕದಲ್ಲಿ ಒಂದ್ ಯಾವ್ದೋ ಗೊಬ್ಬರ ಹಾಕಿ ತುಂಬಾ ಚೆನ್ನಾಗಿ ಬಂತು ಅಂದ್ರೆ ನಾನು ಅದನ್ನೇ ಹಾಕ್ಬೇಕು, ಆ ರೀತಿ ಬಂದ್ಬಿಟ್ಟಿದೀವಿ. ಸೊ ಹಾಗಾಗಿ ಮಣ್ಣಿಗೆ ಏನ್ ಕೊಡಬೇಕು ಅಂತ ನಾವು ಕೊಡ್ತಾ ಇಲ್ಲ, ನಮ್ಮ ಹತ್ರ ಏನಿದೆ ಅದನ್ನ ನಾವು ಮಣ್ಣಿಗೆ ಕೊಡ್ತಾ ಇದೀವಿ. ಸೊ ಹಾಗಾಗಿ ಇದ್ರಲ್ಲಿ ಏನಾಗುತ್ತೆ ಅಂತಂದ್ರೆ ಬೇಸಾಯದ ಖರ್ಚು ಜಾಸ್ತಿ ಆಗ್ಬಿಡ್ತದೆ. ಈಗ ಸರಿಸುಮಾರು ನಮಗೆ ಈಗ ಯಾವುದೇ ಒಂದು ಬೆಳೆ ಮಾಡಬೇಕು ಅಂತಂದ್ರೆ ಗೊಬ್ಬರಗಳ ಖರ್ಚೆ ಸುಮಾರು ಒಂದು 60-70% ಭಾಗ ಗೊಬ್ಬರಗಳ ಖರ್ಚೆ ಆಗ್ತಾ ಇದೆ. ಹಾಗಾಗಿ ಅದರ ಬಗ್ಗೆ ಸ್ವಲ್ಪ ರೈತರು ಗಮನಹರಿಸಬೇಕು. ಮಲ್ಲಿಕಾರ್ಜುನ್ ಅವರು, ಈಗ ನಮ್ಮ ರೈತರು ಬೆಳೆಗಳನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ, ನಾನು ಅಂದ್ರೆ ಈ ಒಂದು ಸೀಸನ್ಗೆ ನಾನು ಇಂಥ ಬೆಳೆ ಬೆಳಿಬೇಕು ಅಂತ ಆಯ್ಕೆ ಮಾಡ್ಕೋಬೇಕಾದ್ರೆ ಏನು ಒಂದು ಅಂಶಗಳನ್ನ ಅವರು ಗಮನಿಸಬೇಕಾಗುತ್ತೆ? ಸರ್, ಈಗ ಏನಾಗಿದೆ ಅಂದ್ರೆ ನಮ್ಮ ರಾಜ್ಯದ ಪ್ರಮುಖ ಬೆಳೆ ಮೆಕ್ಕೆಜೋಳ. ಈಗ ಸಾಮಾನ್ಯವಾಗಿ ರೈತರು 90% ರೈತರು ಈ ಮೆಕ್ಕೆಜೋಳದಿಂದ ಬಿದ್ದಿದ್ದಾರೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ನಮ್ಗೆ ಗೊತ್ತಾಗಿದೆ ಮೆಕ್ಕೆಜೋಳದ ಬೆಲೆ ಚೆನ್ನಾಗಿರೋದ್ರಿಂದ ಈ ವರ್ಷ ನೀವು ಬೆಳೆ ಪರಿವರ್ತನೆ ಮಾಡ್ರಿ ಅಂದ್ರೆ ಕೇಳದಷ್ಟು ಸುಲಭ ಆಗಿಲ್ಲ. ಹಾಗಾಗಿ ಮೆಕ್ಕೆಜೋಳನೇ ಬೆಳಿಬೇಕು ಅಂತಿರುವಂತ ರೈತರು ಮಣ್ಣಿನ ಗುಣಧರ್ಮದ ಆಧಾರದ ಮೇಲೆ ಮೆಕ್ಕೆಜೋಳನ ಮಾಡೋದು ಸೂಕ್ತ. ಈಗ ಉದಾಹರಣೆ ಕಪ್ಪು ಸಾಯ್ಲ್ ಇತ್ತು ಅಂತಂದ್ರೆ ಎಲ್ಲಾ ಬೆಳೆನೂ 10 ಎಕರೆ ಒಂದೇ ಬೆಳೆ ಬೆಳೆಯ ಬದಲು ಅಲ್ಲೂ ಬೇರೆ ಬೇರೆ ಬೆಳೆಗಳನ್ನ ಬೆಳ್ಕೊಳ್ಳೋದು ಸೂಕ್ತ. ಅದರಲ್ಲೂ ಹತ್ತಿನ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಸರ್, ಹಲೋ ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಹಲೋ, ನಮಸ್ಕಾರ ಸರ್. ನಮಸ್ತೆ ಸರ್. ಹಾ ನಮಸ್ಕಾರ, ಹೇಳಿ, ತಮ್ಮ ಹೆಸರು? ಸರ್, ನಮ್ಮ ಹೆಸರು ವೀರಣ್ಣ ಅಂತೇಳಿ. ವೀರಣ್ಣ ಅವ್ರ ತಾಲೂಕು ರೇಣುಕೊಪ್ಪದಿಂದ. ಹಾ ವೀರಣ್ಣ ಅವ್ರ ಮಾತಾಡಿ, ಮಲ್ಲಿಕಾರ್ಜುನ್ ಅವ್ರ ಇದ್ರ ಸಣ್ಣಗೌಡ್ರ ಇದ್ದಾರೆ. ಹೇಳಿ ವೀರಣ್ಣ ಅವ್ರ, ಹೇಳಿ, ಏನ್ ಪ್ರಶ್ನೆ ತಮ್ದು? ಸರ್, ಮಲ್ಲಿಕಾರ್ಜುನ ಸರ್ಗೂ ಮತ್ತೆ ಸಣ್ಣಗೌಡ್ರ ಸರ್ಗೂ ಅದೇ ರೀತಿಯಲ್ಲಿ ಸಿದ್ದಣ್ಣ ಸರ್ಗೂ ನಮ್ಮ ಮೊದಲಿಗೆ ನಮಸ್ಕಾರ ಹೇಳ್ತೇನೆ. ನಮಸ್ಕಾರ ಸರ್. ನನ್ನ ಪ್ರಶ್ನೆ ಏನಂತ ಹೇಳಿದ್ರೆ, ಸರ್, ಈಗ ನಾವು ಕುಸ್ಕಿಯಲ್ಲಿ ಖಾಲಿ ತೊಗರಿ ಮತ್ತೆ ಹರಳು ಹರಳು ಬೆಳಿಬೇಕಂದ್ರೆ ಎಷ್ಟೆಷ್ಟು ಒಂದು ಅಂತರ ಅಂದ್ರೆ ಅದರಲ್ಲಿ ಮಧ್ಯದಲ್ಲಿ ಶೇಂಗಾ ಏನು ಹಾಕ್ಬಾರ್ದು ಅಂತ ಕೂಡ ತೀರ್ಮಾನ ಮಾಡಿದೀವಿ. ಇಷ್ಟ ಸರ್, ತೊಗರಿನು ಮತ್ತೆ ಔಡ್ಲ ಅಂದ್ರೆ ಹರಳು ಅಂತಾರಲ್ಲ ಸರ್, ಗೊತ್ತಾಯ್ತು, ಅದು ಯಾವ ತರ ಒಂದು ಹರಳಿನಲ್ಲಿ ಯಾವ ತರ ಒಂದು ತಳಿ ಒಳ್ಳೇದಿರುತ್ತೆ? ಮತ್ತೆ ತೊಗರಿ ಅಂದ್ರೆ ಸರ್ ಕೆಲವೊಂದು ಇದರಲ್ಲಿ ಹೆಸರು ಗೊತ್ತಿಲ್ಲ, ಕೆಂಪು ತೊಗರಿ ಕೂಡ ಇದು ಮಾಡ್ತೀವಿ, ಮತ್ತೆ ವೈಟ್ ತರತಲ್ಲ ಆ ತೊಗರಿ ಕೂಡ ಯೂಸ್ ಮಾಡಿದ್ರೆ ಅಷ್ಟೊಂದೇನು ಇಳುವರಿ ಬಂದಿಲ್ಲ. ಸರಿ ಸರಿ, ಹೀಗಾಗ್ಬಿಟ್ಟು ಸರ್ ಯಾವ ತರ ಒಂದು ತಳಿ ಯೂಸ್ ಮಾಡ್ಬೇಕಂತ ಒಂದು ಸ್ವಲ್ಪ ಮಾಹಿತಿ ಹೇಳಿ ಸರ್. ಕಳೆದ ವರ್ಷ ನಿಮ್ಗೊಬ್ರಿಗೆ ಅಲ್ಲ, ತೊಗರಿ ಬೆಳೆದಂತವ್ರಿಗೆ ಸುಮಾರು ಲಾಸ್ ಆಗಿದೆ. ಯಾಕೆಂತಂದ್ರೆ ಲಾಸ್ಟ್ಗೆ ಮಳೆ ಜಾಸ್ತಿ ಬಂದು ಹೂ ಎಲ್ಲ ಉದ್ರಿ ಮತ್ತೆ ಆಮೇಲೆ ಕಾಯಿ ಕಟ್ಟೋ ಸಮಯದಲ್ಲೂ ಜಾಸ್ತಿ ಮಳೆ ಬಂದಾಗ ಪ್ರಾಬ್ಲಮ್ ಆಗಿದೆ. ಬಟ್ ಏನಪ್ಪಾ ಅಂತಂದ್ರೆ ನೀವು ತೊಗರಿ ಮತ್ತೆ ಏನು ಔಡ್ಲ ಅಂದ್ರಲ್ಲ, ಔಡ್ಲ ಅಂತರ್ ಬೆಳೆ ಬರೀ ತೊಗರಿ ಜೊತೆ ಔಡ್ಲನ ಮಾಡ್ಬೇಕು ಅನ್ನೋ ತೀರ್ಮಾನ ಚೆನ್ನಾಗಿದೆ. ಬಟ್ ಏನಪ್ಪಾ ಅಂತಂದ್ರೆ ನಿಮ್ಗೆ ಎರಡಕ್ಕೂ ಕೀಟಗಳ ಆವಳಿ ಜಾಸ್ತಿ ಇರುತ್ತೆ ಎರಡು ಬೆಳೆಗಳಿಗೂ. ಇತ್ತೀಚಿನ ದಿನಗಳಲ್ಲಿ ನೀವು ಔಡ್ಲ ಹಾಕ್ತಿರೋ ಅಥವಾ ಇದನ್ನ ಏನು ತೊಗರಿ ಮುಖ್ಯ ಬೆಳೆ ಮಾಡ್ಕೊಂತಿರೋ ಅನ್ನೋದ್ರ ಮೇಲೆ ನಿರ್ಧಾರ ಆಗುತ್ತೆ. ನನ್ನ ಅನ್ಸಿಕೆ ಏನಂದ್ರೆ ನೀವು ಪ್ರತಿ 6 ಸಾಲಿಗೆ 1 ಸಾಲು ಔಡ್ಲ ಹಾಕ್ರಿ. 6 ಸಾಲು ಔಡ್ಲ ಇರ್ಲಿ, 1 ಸಾಲು ತೊಗರಿ ಇರ್ಲಿ. ಯಾಕೆಂದ್ರೆ ಔಡ್ಲ ಏನಾಗಿದೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಬಿಡುಗಡೆ ಆದಂತ ಹೈಬ್ರಿಡ್ ತಳಿಗಳಿದಾವೆ. ಈ ಹೈಬ್ರಿಡ್ ತಳಿಗಳು ಏನಪ್ಪಾ ಲಕ್ಷಣ ಅಂತ ಇದ್ರದ್ದು ಅಂದ್ರೆ, ನೀವೀಗ ಮನೇಲಿ ಇದ್ವಲ್ಲ, ಈಗೇನಪ್ಪಾ ಅಂದ್ರೆ ಈಗ ಮನೆಯಲ್ಲಿ ಕೆಲವು ತಳಿಗಳಿರುತ್ತೆ, ಮನೆಯಲ್ಲಿ ಕೆಲವು ತಳಿಗಳಿರುತ್ತೆ, ಮನೇಲಿರುವಂತ ತಳಿಗಳನ್ನ ನಾವು ಬಳಕೆ ಮಾಡ್ಕೊಳಕ್ ಆಗಲ್ಲ. ಅಂದ್ರೆ ಉದಾಹರಣೆಗೆ ಹಳೆ ತಳಿಗಳನ್ನ ಹೇಳ್ತಿರೋದು, ಈಗ ಬಂದಿರೋ ಹೈಬ್ರಿಡ್ಸ್ ಹೆಂಗಿದಾವೆ ಅಂತಂದ್ರೆ ಕಂಟಿನ್ಯೂಸ್ ಪಿಕ್ಕಿಂಗ್ ಇರುತ್ತೆ. ಕಂಟಿನ್ಯೂಸ್ ಪಿಕ್ಕಿಂಗ್ ಅಂದ್ರೆ ನಿಮ್ಗೆ 70-80 ದಿವಸ ಆದ ತಕ್ಷಣ ಇವು ಔಡ್ಲನ ಮುರಿತಾ ಹೋಗ್ಬೇಕು. ಜ್ಯೋತಿ ಮತ್ತೆ ಕ್ರಾಂತಿ ಅಂತ ಇದ್ರ ಹೆಸರುಗಳು, ಇದನ್ನ ಮುರಿತಾ ಹೋಗ್ಬೇಕು. ಇಲ್ಲಿ ನೀವು ಮುರಿದಲ್ಲೇ ಬಿಟ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿಗೆ ಗ್ರೋತ್ ಸ್ಟಾಗ್ನೆಂಟ್ ಆಗ್ಬಿಡುತ್ತೆ. ಈಗ ನೀವು ಮೊದಲು ನಾವು ಒಂದ್ಸರಿ ನೀವು ಔಡ್ಲ ಹಾಕ್ಬಿಟ್ರೆ ನಾವು 6 ತಿಂಗಳ ಆದ್ಮೇಲೆ ಮುರಿತಿದ್ವಿ ಔಡ್ಲನ, ಗೊತ್ತಿರ್ಬೇಕು ನಿಮ್ಗೆ, ಹೌದಲ್ಲ? ಈಗ ಆತರ ಇಲ್ಲ, ಹೊಸ ಹೊಸ ಹೈಬ್ರಿಡ್ ಗಳು ಬಂದಿದ್ದಾವೆ, ನೀವು ಬಳಕೆ ಮಾಡಬಹುದು. ತೊಗರಿ ಬಳಕೆ ಮಾಡಬೇಕು ಅಂದ್ರೆ TS3R ಅಂತಿದೆ, ಕೆಂಪು ಕಾಳು, ಅಥವಾ BRG5 ಇದು ಅಷ್ಟೇ ಕೆಂಪು ಕಾಳು, ಬಟ್ ಸ್ವಲ್ಪ ಅವಧಿ ಜಾಸ್ತಿ TS3R ಕಿನ. ಈ ಇವನ್ನ ಬಳಕೆ ಮಾಡ್ಕೊಂಡು ಮಾಡಬಹುದು. ಈ ಎಲ್ಲಾ ನಿಮ್ದು ಅಕಸ್ಮಾತ್ ಒಂದು 10 ಎಕರೆಗೂ ಇದನ್ ಮಾಡೋ ಬದಲು ಬೇರೆ ರಾಗಿ ಜೊತೆಗೂ ತೊಗರಿ ಮಾಡ್ರಿ, ಮೆಕ್ಕೆಜೋಳ ಜೊತೆಗೂ ತೊಗರಿ ಮಾಡ್ರಿ, ಔಡ್ಲನ ಕಡಿಮೆ ಹಾಕೊಳ್ರಿ. ಯಾಕಂದ್ರೆ ಔಡ್ಲಾಕೆ ನಿಮಗೆ ಮಾರ್ಕೆಟ್ ಚೆನ್ನಾಗಿದೆ ಅಂತಂದ್ರೆ ಮಾಡಬಹುದು. ಅಕಸ್ಮಾತ್ ನಿಮಗೆ ಮಾರ್ಕೆಟ್ ನಮಗೆ ತೊಂದರೆ ಆಗುತ್ತೆ ಸರ್ ಒಂದೊಂದ್ಸರಿ ಬೆಳೆದಾಗ ಅಂತಂದಾಗ, ಏಕ ಬೆಳೆ ಮಾಡೋ ಬದಲು 2-3 ಬೆಳೆ ಮಾಡ್ಕೊಂಡ್ರೆ ನಿಮಗೆ ಲಾಭದಾಯಕ ಆಗುತ್ತೆ. ಸರ್, ಈಗ ಶೇಂಗಾ ಜೊತೆಗೆ ಔಡ್ಲನ್ನ ನಾವು ಉಪಯೋಗಿಸೋದು ಎಷ್ಟು ಸಾಲಿಗೆ ಒಂದು ಔಡ್ಲ ಆಗ್ತದೆ ಸರ್? ಅಲ್ಲ, ಸಾಮಾನ್ಯವಾಗಿ ಮೊದಲೆಲ್ಲ ಇತ್ತು ಪದ್ಧತಿ ಶೇಂಗಾ, ಈಗ ನೀವು 8-10 ಸಾಲು ಶೇಂಗಾ ಮಾಡ್ಕೊಂಡ್ರೆ 1 ಸಾಲು ಔಡ್ಲ ಹಾಕೊಳ್ರಿ ಸಾಕು. ಆಮೇಲೆ ಬೇಕಾದ್ರೆ ನೀವು ಶೇಂಗಾ ಕಟಾವ್ ಆದ್ಮೇಲೆ ಬೇರೆ ಬೆಳೆ ಬೆಳ್ಕೋಬಹುದು. ಶೇಂಗಾಕ್ಕೂ ಈಗ ಒಳ್ಳೆ ತಳಿ ಬಂದಿದ್ದಾವೆ ನಿಮ್ಗೆ ಕೃಷಿ ಇಲಾಖೆ ಸಂಪರ್ಕ ಮಾಡಿದ್ರೆ. ಈಗ G2-5-2 ಇದೆ, ಮತ್ತೆ KCG-6 ಅಂತ ಇವಾಗೆಲ್ಲ ಕೃಷಿ ಇಲಾಖೆಯಿಂದಾನೆ ಇದ್ ಮಾಡ್ತಾರೆ, ಸಪ್ಲೈ ಮಾಡ್ತಾರೆ, ಅವನ್ನೆಲ್ಲ ನೀವು ತಗೋಬಹುದು. ನಿಮಗೆ ಒಬ್ರಿಗೆ ಅಂತಲ್ಲ, ತೊಗರಿ ಸಾಮಾನ್ಯವಾಗಿ ಲಾಸ್ಟ್ ಇಯರ್ ಬಹಳ ಜನಕ್ಕೆ ನಷ್ಟ ಅನುಭವಿಸಿದ್ದಾರೆ, ನೀವೊಬ್ಬರೇ ಅಲ್ಲ. ಓಕೆ ಥ್ಯಾಂಕ್ ಯು ಸರ್, ಒಳ್ಳೆ ಒಂದು ಮಾಹಿತಿ ತಿಳಿಸ್ಕೊಟ್ಟಿದ್ರೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು. ಧನ್ಯವಾದ ಇವರಣ್ಣ ಅವರೇ ಕರೆ ಮಾಡಿದ್ದಕ್ಕೆ. ಸರ್ ತಾವು ಹೇಳ್ತಿದ್ರ ಯಾವ ಬೆಳೆಗೆ ಆಯ್ಕೆ ಮಾಡ್ಕೋಬಹುದು ಅಂತಂತೀನಿ, ಯಾವ ರೀತಿ ಆಯ್ಕೆ ಮಾಡಿ ಅದ ಈಗ ಸರ್? ಅದೇ ಈಗ ಸಾಮಾನ್ಯವಾಗಿ ದಾವಣಗೆರೆ ಜಿಲ್ಲೆ ಆಗಿರ್ಬೋದು ಅಥವಾ ನಮ್ಮ ಚಿತ್ರದುರ್ಗ ಜಿಲ್ಲೆ ಎಲ್ಲ ಮಳೆ ವಾತಾವರಣ ಮತ್ತೆಲ್ಲ ಒಂದೇ, ಏನಂತ ಬದಲಾವಣೆ ಇಲ್ಲ, ಬದಲಾವಣೆ ಇರೋದಿಲ್ಲ. ಬಟ್ ಈಗೇನಂತಂದ್ರೆ ಈಗ ಅದೇ ಹೇಳಿದ್ರೆ ಮಳೆ ಆಶ್ರಿತ ಪ್ರದೇಶಗಳಲ್ಲಿ ಈಗ ಸಾಮಾನ್ಯವಾಗಿ ಮೆಕ್ಕೆಜೋಳನೇ ಜಾಸ್ತಿ ಜನ ಆಯ್ಕೆ ಮಾಡ್ಕೋತಾರೆ. ಈ ಮೆಕ್ಕೆಜೋಳನೇ ಆಯ್ಕೆ ಮಾಡ್ಕೊಂಡ್ರೆ ರೈತರಿಗೆ ಏನಪ್ಪ ಒಂದು ಕಿವಿ ಮಾತಂದ್ರೆ, ಒಂದು ಬೀಜೋಪಚಾರ ಮಾಡಿ ಮೆಕ್ಕೆಜೋಳಕ್ಕೆ, ಮತ್ತೆ ಎರಡನೇದು ನೀವು ಯಾವ ತಳಿಗಳು ಆಯ್ಕೆ ಮಾಡ್ಕೋಬೇಕಂದ್ರೆ ಮಳೆ ಆಶ್ರಿತಕ್ಕೆ ಸೂಕ್ತವಾಗಿರೋ ಮಳೆ ಆಶ್ರಿತ ತಳಿಗಳನ್ನೇ ಆಯ್ಕೆ ಮಾಡ್ಕೋಬೇಕು. ಅಂದ್ರೆ ಹೈಬ್ರಿಡ್ಗಳು, ನೀವು ನೀರಾವರಿ ಹೈಬ್ರಿಡ್ ತಂದಾಗ ಏನಾಗುತ್ತೆ, ಸರಿಯಾದ ಮಳೆ ಬರದೇ ಇದ್ರೆ ನಮ್ಮ ಈ ಮೆಕ್ಕೆಜೋಳ ಅಷ್ಟೊಂದು ಇಳುವರಿ ಕೊಡಲ್ಲ. ಏಕ ಬೆಳೆ ಮಾಡೋ ಬದಲು ಅಂತರ ಬೆಳೆ ಮಾಡ್ಕೊಳ್ಳೋದು ಒಳ್ಳೇದು. ಹಲೋ ಹಲೋ ಹಲೋ ಹಲೋ ನಮಸ್ತೆ ಸರ್. ನಮಸ್ತೆ ಸರ್. ಹೇಳಿ ಯಾರು? ನಾನು ರಾಘವೇಂದ್ರ ಅಂತ ಮಾತಾಡ್ತಿರೋದು. ರಾಘವೇಂದ್ರ ಅವ್ರು ಎಲ್ಲಿಂದ? ಬಾದೂರ್ಘಟ್ಟ. ಬಾದೂರ್ಘಟ್ಟ ಸರ್. ಹಾ ಕೇಳಿ, ಪ್ರಶ್ನೆ ಕೇಳಿ. ಮಲ್ಲಿಕಾರ್ಜುನ ಅವ್ರು ಇದಾರೆ. ಹಾ ಸರ್, ಇದು ಈ ತೆಂಗಿನ ಗಿಡ ಮತ್ತೆ ಅಡಿಕೆ ಗಿಡ ಮಧ್ಯದಲ್ಲಿ ರೋಟರಿ ಟ್ರ್ಯಾಕ್ಟರ್ಗಳಲ್ಲಿ ರೋಟರಿಗಳನ್ನ ಹಾಕ್ಬೋದಾ ಅಂತ ಕೇಳೋಣ ಫೋನ್ ಮಾಡಿದ್ದೆ. ಸರ್ ಮಾಡ್ಬೋದು, ತೊಂದರೆ ಏನಿಲ್ಲ. ಆದ್ರೆ ತೆಂಗಿನ ಅಡಿಕೆ ಗಿಡದಲ್ಲಿ ಏನಪ್ಪಾ ಅಂದ್ರೆ ತುಂಬಾ ಹತ್ರ ಏನೋ ನೀವು ಕಲ್ಟಿವೇಶನ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾಕೆಂತಂದ್ರೆ ಈಗ ಏನಾದ್ರೂ ನೀವು ಟ್ರ್ಯಾಕ್ಟರ್ ಏನಾದ್ರು ಕಲ್ಟಿವೇಶನ್ ಮಾಡ್ತಿರ್ಬೇಕಾದ್ರೆ ಅಡಿಕೆ ಗಿಡಕ್ಕೆ ಡ್ಯಾಮೇಜ್ ಆಗುವಂತ ಚಾನ್ಸಸ್ ಇರುತ್ತೆ. ರೋಟೋವೇಟರ್ ನೀವು ಮಾಡ್ಬೋದು, ತೊಂದರೆ ಏನಿಲ್ಲ. ಹಲೋ, ಹೇಳ್ತಾ ಇದ್ರೆ ಕೇಳಿ. ರೋಟೋವೇಟರ್ ಹೊಡಿಬಹುದು ಸರ್? ಹಾ ಅದೇ ರೋಟೋವೇಟರ್ ನ ನೀವು ಹೊಡಿಬಹುದು, ಆದ್ರೆ ತುಂಬಾ ಹತ್ರ ಹೊಡಿಯಕ್ ಹೋಗ್ಬೇಡ್ರಿ. ಯಾಕೆಂತಂದ್ರೆ ಮರಕ್ಕೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ಮುಂದೆ ಮರ ಏನಪ್ಪಾ ಅಂತಂದ್ರೆ ಅಲ್ಲಿ ರೋಗ ಮತ್ತೆ ಕೀಟಗಳ ಹಾವಳಿ ಬರುವಂತ ಚಾನ್ಸಸ್ ಇರುತ್ತೆ. ಸುಮಾರು ಒಂದು ಅರ್ಧದಿಂದ ಮುಕ್ಕಾಲು ಅಡಿ ದೂರದಲ್ಲಿ ಬಿಟ್ಕೊಂಡ್ ಬಿಟ್ಟೆ ನೀವೇನಪ್ಪಾ ಅಂತಂದ್ರೆ ಇದನ್ನ ರೋಟೋವೇಟರ್ ಹೊಡೆಯೋದು ಉತ್ತಮ. ಅರ್ಧದಿಂದ ಒಂದಡಿ ಬಿಟ್ಬಿಟ್ಟು ರೋಟರ್ ಹೊಡೆಸೋದು ಉತ್ತಮ. ಹೌದು, ಗಿಡದ ಸುತ್ತ ನೀವೇನಪ್ಪಾ ಅಂದ್ರೆ ಸಲಿಕೆನಲ್ಲಿ ನೀವು ಏನಪ್ಪಾ ಅಂತಂದ್ರೆ ಕಳೆಗಳು ಏನಾದ್ರೆ ತೆಗಿಬಹುದು. ಓಕೆ ಓಕೆ ಸರ್. ಆಮೇಲೆ ಇನ್ನೊಂದು ಪ್ರಶ್ನೆ ಹೇಳಿ. ಅಡಿಕೆ ಗಿಡಕ್ಕೆ 5 ವರ್ಷದ ಮೇಲಿನ ಅಡಿಕೆ ಗಿಡಕ್ಕೆ ಗೊಬ್ಬರ ಎಷ್ಟೆಷ್ಟು ಹಾಕೋದು ಸರ್? ಮತ್ತೆ ಪೊಟಾಶಿಯಂ ಮತ್ತು 10-26 ಎಷ್ಟು ಹಾಕೋದು ಸರ್? ಸರ್, ಈಗ ನಿಮಗೆ ಅಡಿಕೆ ಗಿಡಕ್ಕೆ ಏನಂತಂದ್ರೆ ನಾವು ಒಂದು ಶಿಫಾರಸು ಮಾಡಿದ ಪ್ರಮಾಣದ ಗೊಬ್ಬರ ಅಂತಂದು ಹೇಳ್ತಿರ್ತೀವಿ. ಏನಂತಂದ್ರೆ 100 ಗ್ರಾಂ ಸಾರಜನಕ, 40 ಗ್ರಾಂ ರಂಜಕ ಮತ್ತೆ 140 ಗ್ರಾಂ ಪೊಟಾಶ್ ಕೊಡಬೇಕು ಅಂತ ಹೇಳ್ತೀವಿ. ಇದನ್ನ ನೀವು 100 ಗ್ರಾಂ ರಂಜಕನ ಸರ್? 100 ಗ್ರಾಂ ಸಾರಜನಕ, ಸಾರಜನಕ 40 ಗ್ರಾಂ ರಂಜಕ ಮತ್ತೆ 140 ಗ್ರಾಂ ಪೊಟಾಶ್ ಅಂತಂದು ಹೇಳ್ತೀವಿ. ಇಷ್ಟನ್ನ ನೀವು ಬೇರೆ ಬೇರೆ ಒಂದು ಗೊಬ್ಬರಗಳ ಮುಖಾಂತರ ಕೊಡಬಹುದು. ಅದನ್ನ ನಿಮಗೆ ಈಗ 10-26 ಕೊಡ್ತೀರಿ ಅಂತಂದ್ರೆ 10-26 ಸುಮಾರು ಒಂದು 150 ಗ್ರಾಂ ಒಂದು ಗಿಡಕ್ಕೆ. ಅದರ ಜೊತೆಗೆ ಪೊಟಾಶ್ ಏನ್ ಬರುತ್ತೆ ಅದನ್ನ ಒಂದು 100 ಗ್ರಾಮ್ ಒಂದು ಗಿಡಕ್ಕೆ ಕೊಡಿ. ಇದರ ಜೊತೆಗೆ ಏನಪ್ಪಾ ಅಂದ್ರೆ ಇದು ಹಾಕೋದಕ್ಕಿಂತ ಮುಂಚೆ ಏನಂತಂದ್ರೆ ಕೊಟ್ಟಿಗೆ ಗೊಬ್ಬರನ ಕೊಡೋದನ್ನ ಮಾತ್ರ ಮರಿಬೇಡಿ ಸರ್. ಯಾಕೆಂದ್ರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾ ಇದೀವಿ, ಬಟ್ ನಿಮ್ಮ ಇಲಾಖೆನಲ್ಲೇ ನಮ್ಗೊಂದ್ಸಲ ತಿಳಿಸಿದ್ರು ವರ್ಷಕ್ಕೆ 2 ಬಾರಿ ಆದ್ರೂ 10-26 ಮತ್ತೆ ಪೊಟಾಶ್ ಅನ್ನ ಕೊಡಿ ಅಂತ ಹೇಳಿದ್ರು. ಹೌದು ಹೌದು. ಹಾಗಾಗಿ 10-26 ಎಷ್ಟು ಗ್ರಾಮ್ ಕೊಡೋದು, ಪೊಟಾಶ್ ಎಷ್ಟು ಗ್ರಾಮ್ ಕೊಡಬಹುದು? 10-26 100 ಗ್ರಾಮ್, 150 ಗ್ರಾಮ್ ಕೊಡಿ ಪೊಟಾಶ್, 100 ಗ್ರಾಮ್ ಕೊಡಿ. ಹಲೋ, 10-26 150 ಗ್ರಾಮ್ ಒಂದು ಗಿಡಕ್ಕೆ, ಪೊಟಾಶ್ 100 ಗ್ರಾಮ್ ಒಂದು ಗಿಡಕ್ಕೆ. 150 ಗ್ರಾಮ್ ಮತ್ತೆ 100 ಗ್ರಾಮ್ ಒಂದೊಂದು ಗಿಡ ಕೊಡೋದಲ್ವಾ? ಹೌದು ಹೌದು. ಸರ್, 10 ವರ್ಷದ ಮೇಲಿನ ಗಿಡಕ್ಕಾದ್ರೆ? ಸರ್, 6 ವರ್ಷದ ನಂತರ ಇರತಕ್ಕಂಥ ಎಲ್ಲಾ ಗಿಡಗಳಿಗೂ ಇದೇ ಪ್ರಮಾಣದಲ್ಲಿ ಕೊಡಿ. ಇದನ್ನ ಜೂನ್ ಜುಲೈನಲ್ಲಿ ಒಂದ್ಸರಿ ಕೊಡಿ, ಮತ್ತೆ ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸರಿ ಕೊಡಿ. ಜೂನ್ ಅಲ್ಲಿ ಒಂದ್ಸಲ, ನವೆಂಬರ್ ಡಿಸೆಂಬರ್ ಅಲ್ಲಿ ಒಂದ್ಸಲ ಕೊಡೋದು? ಹೌದು ಸರ್. ಓಕೆ ಸರ್, ತೆಂಗಿನ ಗಿಡಕ್ಕೆ 5 ವರ್ಷದ ನಂತರ ಗಿಡಕ್ಕೆ ಎಷ್ಟು ಕೊಡಬಹುದು ಸರ್ ಪೊಟಾಶ್ ಮತ್ತೆ 10-26? 10-26 ನೀವು ಏನಪ್ಪಾ ಅಂದ್ರೆ 1 ಕೆಜಿ ಕೊಡಿ ಪೊಟಾಶ್, 1 ಕೆಜಿ ಕೊಡಿ ಪೊಟಾಶ್. ಎರಡ್ ಟೈಮ್ ಕೊಟ್ರೆ ಚೆನ್ನಾಗೆ. ಯಾಕೆ ಅಂತಂದ್ರೆ ಈ ರಸಗೊಬ್ಬರಗಳು ಏನಾಗ್ತವೆ ಅಂತಂದ್ರೆ ಒಂದೇ ಟೈಮ್ ಕೊಟ್ಬಿಟ್ರೆ ಇದು ಲಾಸಸ್ ಅಂತ ಹೇಳ್ತೀವಿ, ಒಂದು ಲೀಚಿಂಗ್ ಲಾಸಸ್ ಆಗುವಂತ ಚಾನ್ಸಸ್ ಇರತೈತೆ, ಅಂದ್ರೆ ನಿಮ್ಮ ಮಣ್ಣಿನಲ್ಲಿ ಜೋರಾಗಿ ಏನಾದ್ರೂ ಮಳೆ ಬಂತು ಅಂತಂದ್ರೆ ಮಣ್ಣಿನಿಂದ ಹೊರಗಡೆ ಹರಿದು ಹೋಗುವಂತ ಚಾನ್ಸಸ್ ಇರುತ್ತೆ. ಇನ್ನೊಂದು ಈ ಸಾರಜನಕ ಯುಕ್ತ ಗೊಬ್ಬರಗಳೇನಪ್ಪ ಅಂತಂದ್ರೆ ಆಪರೇಷನ್ ಲಾಸ್ ಅಂತ ಹೇಳ್ತೀವಿ, ವಾಲಟಲೈಸೇಷನ್ ಅಂತ ಹೇಳ್ತೀವಿ, ಅಂದ್ರೆ ಆವಿಯಾಗಿ ಹೋಗುವಂತ ಚಾನ್ಸಸ್ ಇರ್ತದೆ. ಸೊ ಹಾಗಾಗಿ ಇವುಗಳನ್ನ ಅಂದ್ರೆ ನೀವು ಹಂತ ಹಂತವಾಗಿ ಕೊಡೋದು ಉತ್ತಮ ಚೆನ್ನಾಗಿರ್ತದೆ. ಜೊತೆಗೆ ಯಾವುದೇ ಗೊಬ್ಬರ ಕೊಟ್ಟರು ಕೂಡ ಮಣ್ಣಲ್ಲಿ ಮಿಕ್ಸ್ ಆಗೋ ಕೊಡ್ರಿ. ಕೆಲವೊಬ್ಬರು ರೈತರು ನಾವು ನೋಡಿರ್ತೀವಿ ಏನಪ್ಪಾ ಅಂತಂದ್ರೆ ಮೇಲ್ಗಡೆನೆ ಹಾಗೆ ಚೆಲ್ ತರ್ತಾರೆ, ಅದು ಉತ್ತಮವಾದ ಒಂದು ಪದ್ಧತಿ ಅಲ್ಲ. ಆಮೇಲೆ ಅಡಿಕೆ ಗಿಡಗಳಿಗೆ ಸುಮಾರು 1.5 ಅಡಿ ದೂರದಲ್ಲಿ, 1.5 ಅಡಿ ದೂರದಲ್ಲಿ ಗೊಬ್ಬರನ ಕೊಡ್ರಿ. ತೆಂಗಿನ ಗಿಡಕ್ಕೆ ಏನಪ್ಪಾ ಅಂತಂದ್ರೆ ಸುಮಾರು 1-4 ಅಡಿ ದೂರದಲ್ಲಿ ಗೊಬ್ಬರಗಳನ್ನ ನೀಡಿ. 10-26 ಒಂದ್ ಕೆಜಿ ಪೊಟಾಶ್ 1 ಕೆಜಿ ಕೊಡ್ಬೋದಲ್ವಾ? ಹೌದು ಸರ್. ಹಲೋ. ಹಾ ಹೌದು ಸರ್. ಹಲೋ. ಧನ್ಯವಾದ ರಾಘವೇಂದ್ರ ಅವರ. ಸರ್, ನಾವಾಗ್ಲೇ ಇದು ಮಾತಾಡ್ತೇವೆ, ನೀವು ಹತ್ತಿ ಬೆಳೆ ಬಗ್ಗೆ ಹೇಳ್ತಾ ಇದ್ರ. ಈ ಸರಿ ಏನಾಗಿದೆ ಅಂದ್ರೆ ಕಳೆದ ವರ್ಷ ಒಳ್ಳೆ ಮಳೆ ಆಗಿರೋದ್ರಿಂದ ಸಾಕಷ್ಟು ಜನ ಹತ್ತಿ ಮಾಡಿದ್ರು, ಹಾಕಿದ್ರು ಆಗ್ಲೇ, ಅಂದ್ರೆ ನೀರಾವರಿ ಇರೋ ಆಗ್ಲೇ ಏಪ್ರಿಲ್ ಅಲ್ಲೇ. ಸರ್, ಈಗ ಏನಾಗಿದೆ ಅಂದ್ರೆ ಈಗ ದಾವಣಗೆರೆ ಚಿತ್ರದುರ್ಗದಲ್ಲಿ ಈ ಮೊದಲು ಹತ್ತಿ ಎಲ್ಲ ಮೇ ತಿಂಗಳು ಕೊನೆಗೆ ಆಗ್ತಾ ಇದ್ರು, ಈಗೇನಾಗಿದೆ ಅಂತಂದ್ರೆ ಈಗ ಮೈಸೂರು ಪ್ರದೇಶಗಳಲ್ಲೆಲ್ಲ ಈಗ ಜನವರಿಯಲ್ಲಿ ಹತ್ತಿ ಆಗ್ತಿದ್ದಾರೆ. ಈಗ ನಮ್ಮ ಕಡೆನೂ ಅದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ. ಈಗ ಹೊನ್ನಾಳಿ ಕಡೆ ಕೆಲವು ಭಾಗಗಳಲ್ಲಿ ಈಗ ನಮ್ಮ ಜಗಳೂರು ಹರಪನಹಳ್ಳಿಯಲ್ಲೆಲ್ಲ ಈ ಸರಿ ಫೆಬ್ರವರಿಗೆ ಹತ್ತಿ ಹಾಕಿದ್ದಾರೆ. ಈಗ ಫೆಬ್ರವರಿಗೆ ಹತ್ತಿ ಆಗದಂತವ್ರು ಏನಂತಂದ್ರೆ ನಾವು ಅವ್ರಿಗೆ ರೈತರಿಗೆ ಏನು ಸಲಹೆ ಕೊಟ್ಟಿದ್ವಿ ಅಂತಂದ್ರೆ ಈಗ ಹತ್ತಿ ಆಗ್ದಾಗ ನಾವು ಹೇಳೋದು ಈ ಏನು ನೀವು ಬಿಟಿ ಕಾಟನ್ ಬಳಕೆ ಮಾಡ್ತೀವಲ್ಲ, ಈ ಬಿಟಿ ಕಾಟನ್ ಬಳಕೆ ಮಾಡೋದ್ರಿಂದ ಅಂತರ ಜಾಸ್ತಿ ಕೊಡಬೇಕು, 4x3 ಕೊಡಬೇಕು, ಸಾಲಿಂದ ಸಾಲಿಗೆ 4 ಅಡಿ, ಬೀಜದಿಂದ ಬೀಜ ಕನಿಷ್ಠ ಅಂದ್ರೆ 3 ಅಡಿನಾರ ಕೊಡಬೇಕು. ಇದ್ರ ಜೊತೆಗೆ ಮತ್ತೆ ನಾವು ಈಗ ಏನು ಬಿತ್ತನೆ ಮಾಡಿದ ದಿವಸನೇ ಪ್ಯಾಕೆಟ್ ಅಲ್ಲಿ ಸಸಿ ಮಾಡ್ಕೊಡ್ರಿ ಅಂತ ಹೇಳ್ತೀವಿ. ಯಾಕಂದ್ರೆ ಓಕ್ ಆದ್ರೆ ಅಥವಾ ಗ್ಯಾಪ್ ಫಿಲ್ಲಿಂಗ್ ಮಾಡ್ಬೇಕಾದ್ರೆ ಇನ್ನೊಂದು ನೀವು ಬೀಜ ಹಾಕಿದ್ರೆ ಅದು ತಡವಾಗದ್ ಬರೋದು, ಅದಕ್ಕೆ 23 ದಿವಸ ಆದ್ಮೇಲೆ ಅಥವಾ 25 ದಿವಸಕ್ಕೆ ಅದನ್ನ ನಾಟಿ ಮಾಡ್ಬಿಡ್ಬೋದು, ಅವಾಗ ನಿಮ್ಗೆ ಅಷ್ಟೊಂದು ಅಂತರ ಕಾಣಲ್ಲ. ಜೊತೆಗೆ ಅಂತರ ಬೆಳೆಗಳನ್ನು ಮಾಡ್ಕೊಡ್ರಿ ಅಂತ, ಟ್ರ್ಯಾಪ್ ಕ್ರಾಪ್ ಅಂತೇಳಿ ಬೆಂಡಿನ ಹಾಕ್ಬೋದು ಮೋಕ ಬೆಳೆಯಾಗಿ. ಪ್ರತಿ 25 ಸಾಲಿಗೆ 1 ಸಾಲ ಬೆಂಡಿ ಹಾಕಿದ್ರೆ ಕಾಂಡ ಕೊರಕದ ಬಾಧೆನ ನಾವು ನಿಯಂತ್ರಣ ಮಾಡಬಹುದು, ಹತ್ತಿಯಲ್ಲಿ ಸಾಮಾನ್ಯವಾಗಿ ಬರುವಂತದ್ದು. ಆಮೇಲೆ ಈ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯವಾಗಿ ಹತ್ತಿ ಹಾಕುವಂತ ರೈತರುಗಳಿಗೆ ಕಿವಿ ಮಾತು ಏನಂತಂದ್ರೆ ಈಗೆಲ್ಲ ರೇಟ್ ಚೆನ್ನಾಗಿದೆ ಅಂತ ಹೇಳಿ ಎಲ್ಲರೂ ಹತ್ತಿಗೆ ಹೋಗಿದ್ದಾರೆ. ಜಗಳೂರಲ್ಲಿ ಎಲ್ಲ ಮಾಹಿತಿ ಪ್ರಕಾರ ಈ ವರ್ಷ ಸುಮಾರು 30% ಅಷ್ಟು ಹತ್ತಿನ ವಿಸ್ತರಣೆ ಜಾಸ್ತಿ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದ್ರೆ. ಬಟ್ ರೈತರಲ್ಲಿ ಬೆಳೆ ಪರಿವರ್ತನೆ ಮಾಡೋದು ಒಳ್ಳೇದು, ಮೆಕ್ಕೆಜೋಳಕ್ಕಿನ ಹತ್ತಿ ಮಾಡ್ಕೊಳ್ಳೋದು ಬಹಳ ಸೂಕ್ತ, ಮಣ್ಣಿನ ಫಲವತ್ತತೆನು ಕಾಪಾಡಿಕೊಳ್ಳುತ್ತೆ. ಈಗ ನಮ್ಮ ಕೆಲವು ಈ ಮೊಳಕಾಲ್ಮೂರು ಚಳ್ಳಕೆರೆ ಈ ಭಾಗದಲ್ಲಿ ಈ ನೀರಾವರಿ ಇರೋಂಥರು ಹತ್ತಿ ಹಾಕಿದಾರಲ್ಲ, ಅದು ರೈತರದೊಂದು ಕಂಪ್ಲೇಂಟ್ ಇತ್ತು ಬೆಳೆದಿಲ್ಲ ಗಿಡ ಅಂತೇಳಿ. ಅಲ್ಲ, ಬೆಳೆದಿಲ್ಲ ಗಿಡ ಅನ್ನಕ್ಕಿಂತ ಏನಾಗಿದೆ ಅಂದ್ರೆ ಸಾಮಾನ್ಯವಾಗಿ ಹತ್ತಿ ಗಿಡ ನೀವು 45 ದಿವಸ ತನಕ ಬೆಳವಣಿಗೆ ಕುಂಠಿತಾನೆ. ಅದ್ರ ಮತ್ತಿನ್ನೊಂದು ಏನಂತಂದ್ರೆ ಈಗ ಈ ಪ್ರದೇಶಕ್ಕೆ ಒಂದೇ ಸರಿ ಸ್ಟಾರ್ಟಿಂಗ್ ಹಾಕಿರೋದ್ರಿಂದ ನಮ್ಮ ಪ್ರದೇಶಕ್ಕೆ ಸೂಕ್ತ ಇರಲ್ಲ, ಯಾಕಂದ್ರೆ 15 ಜೂನ್ ತನಕ ನಮ್ಮ ಪ್ರದೇಶಕ್ಕೆ ಏನು ಇದನ್ನ ಮಧ್ಯ ಒಣವಲಯ ಅಂತ ಕರಿತೀವಿ, ಸೆಂಟ್ರಲ್ ಡ್ರೈ ಝೋನ್ ಅಂತ. ಈ ಡ್ರೈ ಝೋನ್ ಅಲ್ಲಿ ನಮ್ಗೆ ಇನಿಷಿಯಲಿ ಮಳೆ ಆಗಲ್ಲ, ಲೇಟರ್ ಸ್ಟೇಜ್ ಅಲ್ಲಿ ಮಳೆ ಆಗುತ್ತೆ. ಲೇಟರ್ ಸ್ಟೇಜ್ ಅಲ್ಲಿ ಮಳೆ ಆದಾಗ ಮತ್ತೆ ಈ ಕಡೆ ಅಷ್ಟೊಂದು ಕಪ್ಪ ಮಣ್ಣು ಇಲ್ಲ ಅನ್ಸುತ್ತೆ ನನಗೆ, ಕೆಂಪ್ ಮಣ್ಣಲ್ಲಿ ಸ್ವಲ್ಪ ಮರಳು ಮಿಶ್ರಿತ ಮಿಶ್ರಿತ ಇಲ್ಲಿ ಶೇಂಗಾ ಆ ಬೆಳೆಗಳಿಗೆ ಸೂಕ್ತ. ಬಟ್ ಹತ್ತಿ ಮಾಡ್ಕೊಳ್ಳೋದು ಒಳ್ಳೇದೆ, ಬಟ್ ಏನು ಬೆಳವಣಿಗೆ ಆಗುತ್ತೆ, ಯಾವ್ದಾದ್ರು ನೀರಲ್ಲಿ ಕರಗುವಂತ ರಸಗೊಬ್ಬರಗಳನ್ನ ಸಿಂಪರಣೆ ಮಾಡಬಹುದು. ಈ 30 ದಿವಸ ಆದ ನಂತರ 13x2045 ಅಂತ ಬರುತ್ತೆ, 94 ಇವೆಲ್ಲ ಬೇರೆ ಬೇರೆ ಗೊಬ್ಬರಗಳು ಬರುತ್ತೆ. ಈ ಗೊಬ್ಬರಗಳನ್ನ ನಾವು 5 ಗ್ರಾಂ ಪ್ರತಿ ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡಿಕೊಂಡು ಸಿಂಪರಣೆ ಮಾಡಿದ್ರೆ ಏನು ಬೆಳವಣಿಗೆ ಕುಂಠಿತ ಆಗಿತ್ತಲ್ಲ ಚೆನ್ನಾಗುತ್ತೆ. ಯಾಕಂದ್ರೆ ಏಪ್ರಿಲ್ ಅಲ್ಲಿ ಸ್ವಲ್ಪ ನಮ್ದು ಟೆಂಪರೇಚರ್ ಜಾಸ್ತಿ ಇತ್ತು, ತಾಪಮಾನ ಜಾಸ್ತಿ ಇರೋದ್ರಿಂದ ಅದು ಒಂದು ಕಾರಣ ಇರಬಹುದು ಅಂತ ಹೇಳ್ಬೋದು. ಅಲ್ಲ, ಈಗ ಸ್ವಲ್ಪ ಮಳೆ ಬಂದ್ರೆ ಚೆನ್ನಾಗಿ, ಎಷ್ಟೇ ನಾವು ನೀರು ಕೊಟ್ಟರು ಅಷ್ಟೊಂದು ಉಪಯೋಗ ಆಗಲ್ಲ. ಮಳೆ ಬಂದ್ರೆ ಒಂದ್ಸರಿ ಮಳೆ ಬಂದು ಇದಾದ್ರೆ ಚೆನ್ನಾಗುತ್ತೆ. ಹತ್ತಿಯಲ್ಲಿ ಈಗೆಲ್ಲ ಮಾಡಿರುವಂತ ರೈತರು ಗುಣಿಗುಣಿಗೆ ನೀರ್ ಹಾಕ್ತಾ ಇದಾರೆ, ಪೂರ್ತಿ ಹೊಲಕ್ ನೀರ್ ಬಿಟ್ರೆ ಏನಾಗುತ್ತೆ, ಬರೀ ಕಳೆ ಬೆಳೆಯುತ್ತೆ. ಆ ಕಳೆ ನಿರ್ವಹಣೆ ಮಾಡಕ್ ಹೆಚ್ಚು ಖರ್ಚಾಗುತ್ತೆ. ಹಂಗಾಗಿ ಏನು ಅರ್ಲಿ ಸೋಯಿಂಗ್ ಮಾಡದಂತವ್ರು ಈ ತರ ಪದ್ಧತಿ ಡ್ರಿಪ್ ಅಲ್ಲೂ ಹತ್ತಿ ಬೆಳೀತಾ ಇದಾರೆ, ನೀರನ್ನ ಸಂರಕ್ಷಣೆ ಮಾಡಬಹುದು ಅಂತ ಹೇಳಿ. ಹಂಗಾಗಿ ಇಲ್ಲಿ ಇರೋ ಪ್ರದೇಶಗಳಲ್ಲಿ ನೀವು ಹೇಳಿದಂಗೆ ತಾಪಮಾನ ಜಾಸ್ತಿ ಇರೋದ್ರಿಂದ ಇನ್ ಮುಂದೆ ಬೆಳವಣಿಗೆ ಆಗುತ್ತೆ ಅಂತ. ಈಗ ನಾವು ಇನ್ನೂ ಒಂದು ವಿಷಯ ಹೇಳಿದೀವಿ, ಅಂತರ ಬೆಳೆಗಳನ್ನ ಹೀಗೆ ಆಯ್ಕೆ ಮಾಡ್ಕೋಬೇಕಂತೇಳಿ. ಈಗ ಶೇಂಗಾ ಬೆಳೀತಾರೆ, ನಾ ಮುಖ್ಯವಾಗಿ ಬೆಳೆದ ಮುಖ್ಯ ಬೆಳೆ ಅಂದರೆ ಶೇಂಗಾ ಮತ್ತು ಮೆಕ್ಕೆಜೋಳ, ಈರುಳ್ಳಿ ಬೆಳೀತಾರೆ, ರಾಗಿ ಬೆಳೀತಾರೆ. ನಮ್ಮ ಚಿತ್ರದುರ್ಗ ಮತ್ತು ದಾವಣಗೆರೆ ಜಿಲ್ಲೆಗಳಲ್ಲೇ ನಾವು ಹೆಚ್ಚಾಗಿ ಇವನ್ನು ನೋಡ್ತಿರ್ತೇವೆ. ಈಗ ಅಂತರ್ಬೆಳೆಯಾಗಿ ಯಾವ್ಯಾವ ಒಂದು ಬೆಳೆಗಳನ್ನು ಆಯ್ಕೆ ಮಾಡ್ಕೋಬಹುದು ಅಂತ ಹೇಳ್ತಾರೆ ಸರ್? ಅಂತರ ಬೆಳೆಯನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಸಾಕಷ್ಟು ನಾವು ಅಂಶಗಳನ್ನ ಕನ್ಸಿಡರ್ ಮಾಡಬೇಕಾಗ್ತದೆ. ಒಂದು ಆರ್ಥಿಕವಾಗಿ ನೋಡಬೇಕು, ಮತ್ತೆ ಮಣ್ಣಿನ ಒಂದು ಫಲವತ್ತತೆ ನೋಡಬೇಕು, ಮತ್ತೆ ನಮ್ಮ ಒಂದು ಆದಾಯ ಮತ್ತೆ ಮಾರುಕಟ್ಟೆ ನೋಡ್ಕೊಂಡ್ಬಿಟ್ಟು ನಾವು ಈ ಒಂದು ಅಂತರ್ಬೆಳೆಯನ್ನ ಮಾಡಬೇಕಾಗ್ತದೆ. ಸುಮಾರಾಗಿ ನಮ್ಮ ಇಲ್ಲಿ ದಾವಣಗೆರೆ ಮತ್ತೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಮೆಕ್ಕೆಜೋಳವನ್ನ ಅತಿ ಹೆಚ್ಚಾಗಿ ಬೆಳೀತಾರೆ. ಇಂಥ ಪ್ರದೇಶದಲ್ಲಿ ಏನಪ್ಪಾ ಅಂತಂದ್ರೆ ತೊಗರಿಯನ್ನ ನಾವು ಅಂತರ್ಬೆಳೆಯಾಗಿ ಮಾಡೋದು ಸೂಕ್ತ ಇರ್ತದೆ. ಇನ್ನು ತೊಗರಿನಲ್ಲಿ ಬಂದ್ರೆ ಅವಾಗಲೇ ನಮ್ಮ ಮಲ್ಲಿಕಾರ್ಜುನ್ ಸರ್ ಹೇಳಿದಂಗೆ ಏನಪ್ಪಾ ಅಂತಂದ್ರೆ ಮಳೆ ಜಾಸ್ತಿ ಬೀಳುವಂತಹ ಪ್ರದೇಶಗಳಲ್ಲಿ ಅವರು ಏನಪ್ಪಾ ಅಂತಂದ್ರೆ ಲಾಂಗ್ ಟರ್ಮ್ ಬಿಲ್ ಬರತಕ್ಕಂಥ ಅಂದ್ರೆ ಅಧಿಕ ಅವಧಿಯ ಒಂದು ತಳಿಗಳನ್ನ ಆಯ್ಕೆ ಮಾಡ್ಕೋಬಹುದು. ಅವುಗಳು ಅಂತಂದ್ರೆ ನಮಗೆ BRG 5 ಅಂತ ಹೇಳ್ತೀವಿ ಅಥವಾ BRG 2 ಅಂತ ಹೇಳ್ತೀವಿ, ಇವುಗಳನ್ನ ಆಯ್ಕೆ ಮಾಡ್ಕೋಬೇಕಾಗ್ತದೆ. ಇನ್ನು ಅನಿಶ್ಚಿತತೆ ಮಳೆ ಇರತಕ್ಕಂಥ ಪ್ರದೇಶಗಳಲ್ಲಿ ನಾವು ಏನಪ್ಪಾ ಅಂತಂದ್ರೆ ಈ TS 3R ಅಂತಂದು ಬರುತ್ತೆ, ಅದನ್ನ ನಮ್ಮ ಕೃಷಿ ಇಲಾಖೆ ಮತ್ತೆ ಎಲ್ಲಾ ನಮ್ಮ ಬೀಜ ಮಾರಾಟಗಾರರ ಕಡೆಗೆ ಸಿಗುತ್ತದೆ. ಅಲ್ಲಿ ತಗೊಂಡ್ಕೊಂಡ್ಬಿಟ್ಟು ಅವರು ರೈತರು ಬಿತ್ತನೆ ಮಾಡಬಹುದು. ಸುಮಾರು ಒಂದು 8-10 ಸಾಲಿಗೆ ಒಂದು ಸಾಲನ್ನ ತೊಗರಿಯನ್ನ ಹಾಕೋಬಹುದು ಸರ್. ಇನ್ನು ಶೇಂಗಾ ಬೆಳೆಯುವಂತ ಪ್ರದೇಶಗಳಲ್ಲೂ ಕೂಡ ನಾವು ತೊಗರಿಯನ್ನ ಅಂತರ್ಬೆಳೆಯಾಗಿ ಮಾಡ್ಕೋಬಹುದು. ತೊಗರಿ ಇರ್ಬೋದು, ಅವಾಗಲೇ ಡಿಸ್ಕಸ್ ಮಾಡಿದಂಗೆ ಹರಳನ್ನ ನಾವು ಅಂತರ್ಬೆಳೆಯಾಗಿ ಮಾಡ್ಕೋಬಹುದು ಸರ್. ಇದರಿಂದ ಒಂದು ಉಪಯೋಗ ಏನು ಅಂತಂದ್ರೆ, ಒಂದು ಮಣ್ಣಿನ ಫಲವತ್ತತೆ. ಈಗ ಮೆಕ್ಕೆಜೋಳಕ್ಕೆ ನಾವ್ ಏನ್ ಹೇಳ್ತೀವಿ ಅಂತಂದ್ರೆ ಪ್ರತಿ ವರ್ಷನು ಒಂದು ಕರೆ ಇದೆ, ನಾವು ಮತ್ತೆ ಮುಂದುವರ್ಸೋಣಂತೆ. ಹಲೋ ಸರ್, ನಮಸ್ತೆ ಸರ್. ಹಾ ನಮಸ್ತೆ, ಹೇಳಿ. ತಮ್ಮ ಹೆಸರು? ತಮ್ಮ ಹೆಸರು ತಿಮ್ಮಣ್ಣ ಸರ್, ಮುದ್ದಾಪುರ ಸರ್. ತಿಮ್ಮಣ್ಣ ತಾಲೂಕು ತುರ್ನೂರು ಹೋಗಿ ಸರ್. ಹಾ ತಿಮ್ಮಣ್ಣ ಅವರು ಮಾತಾಡಿ, ಪ್ರಶ್ನೆ ಕೇಳಿ. ಹೇಳಿ ತಿಮ್ಮಣ್ಣ ಅವರು. ಈಗ ನೀರುಳ್ಳಿ ಈಗ ಹಾಕ್ಬೋದು ಸರ್? ಹಾ ಈರುಳ್ಳಿ ಈಗ ಹಾಕ್ಬೋದ್ರಿ. ಈಗ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಈಗ ಮಳೆ ಈಗ ಮುಂಗಾರು ಶುರು ಆಗುತ್ತದಲ್ಲ, ಈರುಳ್ಳಿ ಹಾಕ್ಬೋದು. ಈರುಳ್ಳಿನಲ್ಲಿ ಭೀಮಾ ಸೂಪರ್ ಅಂತ ಈಗ 2 ವರ್ಷದಿಂದ ಒಂದು ತಳಿ ಬಂದಿದೆ, ಅದು ತುಂಬಾ ಚೆನ್ನಾಗಿ ಬರತೈತೆ, ಅದನ್ನ ಬಳಕೆ ಮಾಡ್ರಿ. ನಮ್ಮ ಒಂದು ವಲಯ ತೋಟಗಾರಿಕಾ ಸಂಶೋಧನಾ ಸಂಸ್ಥೆ ಬಬ್ಬೂರಿನಲ್ಲಿದೆ, ಅಲ್ಲಿನೂ ನೀವು ಅದರ ಒಂದು ಇದನ್ನ ಕೇಳಬಹುದು. ಕೃಷಿ ವಿಜ್ಞಾನ ಕೇಂದ್ರಗಳಲ್ಲೂ ಕೂಡ ನೀವು ಈ ಬೀಜಗಳ ಬಗ್ಗೆ ನೀವು ಕೇಳಿದ್ರೆ ಅಲ್ಲಿ ಅವೈಲೇಬಿಲಿಟಿ ಇರತೈತೆ. ಒಂದು ಎರಡನೇದೇನಪ್ಪಾ ಅಂತಂದ್ರೆ ಬೀಜೋಪಚಾರ ಮಾಡೋದನ್ನ ದಯವಿಟ್ಟು ಮರಿಬೇಡ್ರಿ. ಬೀಜೋಪಚಾರ ಅಂತಂದ್ರೆ ಈ ಬಯೋ ಫರ್ಟಿಲೈಸರ್ಸ್ ಅಂತ ಹೇಳ್ತೀವಿ, ಅದು ಇರ್ಬೋದು. ಯಾವುದೇ ಬೆಳೆಯಾಗ್ಲಿ ನೀವೇನಪ್ಪಾ ಅಂತಂದ್ರೆ ಶಿಫಾರಸು ಮಾಡಿದ ಬೀಜಗಳನ್ನ ಮಾತ್ರ ಬಿತ್ತನೆ ಮಾಡಬೇಕು, ಮತ್ತು ಅದೇನಪ್ಪಾ ಅಂತಂದ್ರೆ ನಿಮಗೆ ಸರ್ಟಿಫೈಡ್ ಸೀಡ್ಸ್ ನೇ ಬಳಸೋದು ಉತ್ತಮ. ಲೂಸ್ ಬೀಜ ಅಂದ್ರೆ ನಿಮ್ಗೆ ಏನು ಗ್ಯಾರಂಟಿ ಇದೆಯಾ ಅವರು ನೀವು ಮಾಡಿರೋದು ಒಳ್ಳೆ ತಳಿ ಅಂತ? ಅದಕ್ಕೆ ಅಲ್ಲ, ಈಗ ಏನಾಗಿದೆ ಅಂದ್ರೆ ಈರುಳ್ಳಿಯಲ್ಲಿ ಲೂಸ್ ಬೀಜ ಮತ್ತೆ ಮೆಕ್ಕೆಜೋಳದಲ್ಲಿ ಲೂಸ್ ಬೀಜ ಮಾರಾಟ ಮಾಡೋದು ಸಾಮಾನ್ಯ. ಈರುಳ್ಳಿಯಲ್ಲಿ ಲೂಸ್ ಬೀಜ ಅಂತಂದ್ರೆ ಊರಲ್ಲೇ ಯಾರು ಮಾಡಿರ್ತಾರೆ ತಳಿಗಳನ್ನ, ಅಂತವರು ಸೇರ್ ಲೆಕ್ಕದಲ್ಲಿ ಮಾರಾಟ ಮಾಡ್ತಿರ್ತಾರೆ. ಅದಕ್ಕೆ ನೀವೇನ್ ಮಾಡ್ರಿ ಅಂತಂದ್ರೆ ನಮ್ಮ ಸ್ನೇಹಿತ ಸಣ್ಣಗೌಡರು ಹೇಳದಂಗೆ ಅಧಿಕೃತ ಮಾರಾಟಗಾರರಿಂದನೇ ತಗೊಳ್ಳಿ. ಅದಕ್ಕೋಸ್ಕರ ಆಮೇಲೆ ಸ್ವಲ್ಪ ಇನ್ನೊಂದು ಏನಂತಂದ್ರೆ ಒಳ್ಳೇದು ಪಾಕೆಟ್ ಉತ್ತಮ ನೋಡಿ ಸರ್, ರೈತರಿಗೆ ಹೆಂಗೆ ಅಂತಂದ್ರೆ ರೈತರಂತಲ್ಲ ಎಲ್ಲರೂ ಅಷ್ಟೇ, ದುಡ್ಡು ಉಳಿದ್ರೆ ಸಾಕಪ್ಪ ಅಂತಿರ್ತೀವಿ. ಬಟ್ ಅದ್ರ ಮುಂದಿನ ನೀವು ಇದನ್ ಮಾಡ್ಬೇಕು. ಈಗ ನಮ್ ಸ್ನೇಹಿತರು ಹೇಳದಂಗೆ ನೀವು ಪ್ರಮಾಣೀಕೃತ ಬೀಜಗಳನ್ನೇ ಖರೀದಿ ಮಾಡ್ರಿ, ಬಿಲ್ಲುನು ಇಟ್ಕೊಳ್ರಿ. ಬಿಲ್ ಇಲ್ದಲ್ಲೇ ನಿಮ್ಗೆ ಯಾರು ಸಹಾಯ ಮಾಡಕ್ಕಾಗಲ್ಲ, ಬಿಲ್ಲು ಇರಬೇಕು, ಪ್ರಮಾಣೀಕೃತ ಬೀಜನೇ ನೀವು ಇದಾಕೋಬೇಕು, ಆಯ್ಕೆ ಮಾಡ್ಕೋಬೇಕು. ಇನ್ನೊಂದು ಈರುಳ್ಳಿನಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಗೆ ರೋಗ ಬರ್ಲಿಕ್ಕೆ ಕಾರಣ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ಈ ಸಾರಜನಕಯುಕ್ತ ಗೊಬ್ಬರಗಳನ್ನ ಜಾಸ್ತಿ ಬಳಸೋದು ಒಂದು. ಆಮೇಲೆ ಪೊಟ್ಯಾಷ್ ನ ನಮ್ಮ ರೈತರು ತುಂಬಾ ಕಡಿಮೆ ಬಳಸ್ತಿದ್ರ, ಸೊ ಹಾಗಾಗಿ ಸ್ವಲ್ಪ ಪೊಟ್ಯಾಷ್ ನಾವು ಸರ್ಕಾರಿ ಗೊಬ್ಬರ ಏನ್ ಬಳಸೋದಿಲ್ಲ ಸರ್. ಏನ್ ಬಿಟ್ಟಾಕಾರ ಸ್ವಲ್ಪ ಒಂದು 25-30 kg ಆಗ್ತದೆ ಅಷ್ಟೇ ಸರ್. ಹಾ ಸಾಕು, ಅದೇನಾಗುತ್ತೆ ಅಂತಂದ್ರೆ ಮುಂದೆ ಹೋದ್ಸರಿ ತುಂಬಾ ಲಾಸ್ ಆಗುತ್ತೆ ಸರ್. ಹಾ ಹೌನ್ರಿ, ಅಲ್ಲ ಎಲ್ಲ ನಮ್ದ ಹೆಂಗ ಅಂತಂದ್ರೆ ಈ ಕೊಟ್ಟಿಗೆ ಗೊಬ್ಬರ ಹಾಕಿ ಸರ್ ನೀರುಳ್ಳಿ ಹಾಕೋದು. ಅದು ಉತ್ತಮ ಒಳ್ಳೆ ಪದ್ಧತಿನೇ ಅದು. ಕೊಟ್ಟಿಗೆ ಗೊಬ್ಬರಗಳನ್ನ ನೀವು ಬಿಡೋ ಹಾಗಿಲ್ಲ, ಕೊಟ್ಟಿಗೆ ಗೊಬ್ಬರನ್ನೇ ಬಳಸ್ಕೊಟ್ರಿ. ಒಳ್ಳೇದು ತಿಮ್ಮಣ್ಣವ್ರೆ. ಹಲೋ, ಕರೆ ಮಾಡಿದ್ದಕ್ಕೆ ಧನ್ಯವಾದ. ಸರ್ ಮಲ್ಲಿಕಾರ್ಜುನ್ ಅವರು, ಸರ್ ನೀವು ಹೇಳಿದ್ರಿ ಇಂಟರ್ ಕ್ರಾಪ್ಸ್ ಅಂದರೆ ಅಂತರ ಬೆಳೆಗಳನ್ನದೇ ತೊಗರಿ ಮತ್ತು ಹರಳು ಅಂತ. ಇನ್ನೂ ಕೆಲವು ನಾವು ಮೊದಲೆಲ್ಲ ನೋಡ್ತಿದ್ದೀವಿ, ಈರುಳ್ಳಿಯಲ್ಲಿ ಕುಸುಬೆ ಬೆಳೀತಿದ್ರು, ಆಮೇಲೆ ಈ ಸಜ್ಜೆ ಇಂಥದ್ದೆಲ್ಲ ಬೆಳೆದಾಗ ಅದರ ಮಧ್ಯೆ ಎಳ್ಳು ಬೆಳೀತಿದ್ರು. ಸರ್ ಅದೇ ಇವಾಗ ಏನಾಗಿದೆ ಅಂತಂದ್ರೆ, ಈಗ ನಿಮ್ಗೆ ಈ ಎಳ್ಳು ಈ ಗುರೆಳ್ಳು ಇವನೇ ಅಂತಿದ್ವಲ್ಲ, ಅವೆಲ್ಲ ಬೆಳೆಯೋದು ಕಡಿಮೆ. ಯಾವ ಕಾರಣ ಅಂತಂದ್ರೆ, ನಮಗೆ ಸುಲಭವಾಗಿ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಂದು, ಆಮೇಲೆ ಈಗ ಕೆಲಸ ಮಾಡುವಂತವ್ರು ಕಡಿಮೆ ಇರೋದ್ರಿಂದ ಇವನ್ನೆಲ್ಲ ಒಕ್ಕಣೆ ಮಾಡೋದು ಬಹಳ ಕಷ್ಟ. ನೀವು ಹಾಕದ್ ತುಂಬಾ ಸುಲಭ ಆಗುತ್ತೆ, ಒಕ್ಕಣೆ ಮಾಡೋದು ಬಹಳ ಕಷ್ಟ ಆಗುತ್ತೆ. ಒಂದು ಕರೆ ಇದೆ. ಹಲೋ, ಹಲೋ ಸರ್, ನಮಸ್ಕಾರ. ಸರ್ ನಮಸ್ತೆ, ಹೇಳಿ ಯಾರು? ಸರ್ ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಜಿಲ್ಲೆ ವಿರಕದ್ಮೇರೆ ಗ್ರಾಮದಿಂದ ಕಾಲ್ ಮಾಡ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು ಹೇಳಿ. ಶಾಂತವೀರಪ್ಪ ಅಂತ. ಶಾಂತವೀರಪ್ಪರೆ, ಮಾತಾಡಿ, ಪ್ರಶ್ನೆ ಕೇಳಿ. ಸರ್ ಈಗ ಮೆಕ್ಕೆಜೋಳದಲ್ಲಿ ಅಕ್ಕಡಿ ಹಾಕಬಹುದಾ ಸರ್? ಮೆಕ್ಕೆಜೋಳ ಅಕ್ಕಡಿ ಆಗ್ಲಿ, ಅವ್ಳು ಅಕ್ಕಡಿ ಆಗ್ಲಿ ಹಾಕ್ಬೋದಾ? ಹಾಕ್ಬೋದು, ಹಾಕ್ಬೋದು. ಇವಾಗೆಲ್ಲ ಕೃಷಿ ಇಲಾಖೆಯಲ್ಲಿ ನಿಮಗೆ ಮಿನಿ ಕಿಟ್ ಅಂತ ಕೊಡ್ತಾ ಇರ್ತಾರೆ, ಅಂದ್ರೆ ಎಣ್ಣೆಕಾಳು ಬೆಳೆಗಳಿಗೆ ಪ್ರೋತ್ಸಾಹ ಮಾಡಕ್ಕೋಸ್ಕರ ಈ ಅಕ್ಕಡಿ ಬೆಳೆ ಆಗಿ ನಿಮಗೆ ಹರಳನ್ನ ಕಳೆದ ವರ್ಷ ಹರಳನ ಪ್ಯಾಕೆಟ್ನ ಕೊಟ್ಟಿದ್ದಾರೆ. ಅದೇ ತರನೇ ನೀವು ಅಕ್ಕಡಿ ಆಗಿ ಹಾಕೋಬಹುದು, ಏನ್ ತೊಂದರೆ ಇಲ್ಲ. ಮೊದಲೆಲ್ಲ ನೀವು ಸುತ್ತ ಹಾಕೊಂತಿದ್ರೆ, ಈಗ ಅಕ್ಕಡಿ ಬೆಳೆನೆ ಮಾಡಬಹುದು, ಅಕ್ಕಡಿ ಬೆಳೆನೆ ಮಾಡಬಹುದು, ತಳಿಗಳು ಇದಾವೆ. ಏನ್ ತೊಂದರೆ ಆಗಲ್ಲ. ನೀವೇನಂತಂದ್ರೆ ಈಗ ಅಕಸ್ಮಾತ್ ಮೆಕ್ಕೆಜೋಳ ಆರು ಸಾಲಿಗೆ ಒಂದ್ ಸಾಲು ತೊಗರಿ ಹಾಕ್ರಿ, ಅಥವಾ ಎಂಟು ಸಾಲಿಗೆ ಒಂದ್ ಸಾಲು ತೊಗರಿ ಹಾಕ್ರಿ. ತೊಗರಿ ಹಾಕಿದಾಗ ಅಕ್ಕಪಕ್ಕ ಏನು ನಿಮ್ಗೆ 90 ದಿವಸ ಆದ್ಮೇಲೆ ಸೂಲಂಗಿ ಕತ್ತರಿಸ್ತಿರಲ್ಲ ನೀವು ಮೇಲ್ಗಡೆ, ಅದನ್ನ ನೀವು ತೊಗರಿ ಅಕ್ಕಪಕ್ಕ ಸಾಲ್ ಮಾತ್ರ ಕತ್ತರಿಸಿ, ಪೂರ್ತಿ ಹೊಲನ ಕತ್ತರಿಸ್ಬೇಡ್ರಿ. ಈಗ ಮೇವಿಗಾಗಿ ನೀವು ಇರಲ್ಲ ಅಂತ ಹೇಳಿ ಹಸಿ ಮೇವು ಕೊಯ್ಕೊಂಡ್ಬಿಡ್ತೀರ, ಅದು ಉಪಯೋಗ ಆಗಲ್ಲ. ಯಾಕಂದ್ರೆ ಮೇಲಿನ ಎಲೆ ಬೇಕು ಆಹಾರ ತಯಾರ ಮಾಡಕ್ಕೆ. ಹಂಗಾಗಿ ತೊಗರಿನ ಅಕ್ಕಡಿ ಆಗಿ ಮಾಡ್ಕೋಬಹುದು, ಏನ್ ತೊಂದರೆ ಆಗಲ್ಲ. ನಿಮ್ ಬೆಳೆಗೆ ಇಲ್ಲಿ ಏನಪ್ಪ ನಿಮಗೆ ಲಾಭ ಅಂದ್ರೆ, ಕಳೆನಾಶಕ ಬಳಕೆ ಮಾಡ್ದಂಗೆ ಇರ್ಬೋದು. ಫಸ್ಟ್ ಗೆ ಇದನ್ನ ಉಪ್ತಿರಲ್ಲ, ಅಟ್ರಜಿನ್ ಪುಡಿ ಹಾಕ್ತಿರಲ್ಲ, ಇಲ್ಲಿ ಹಾಕಂಗಿಲ್ಲ ಅಂತರ ಬೆಳೆ ಮಾಡಿದ್ರೆ. ಅವಾಗ ನಿಮಗೆ ಕಳೆನಾಶಕ ಆಗ್ದಂಗೆ ಇರುತ್ತೆ, ನಿಮ್ ಭೂಮಿ ಫಲವತ್ತತೆನೂ ಕಾಪಾಡ್ದಂಗೆ ಆಗುತ್ತೆ. ಅಲ್ಲಲ್ಲ, ಮೆಕ್ಕೆಜೋಳ ಬಾರಿ ಹುಳ ಅಂತಂದ್ರೆ ಈ ಸೈನಿಕ ಹುಳ ಅಥವಾ ಲದ್ದಿ ಹುಳ ಅಂತ ಬರುತ್ತೆ. ಈ ವರ್ಷ ಕಳೆದ ವರ್ಷ ಯಾಕೆ ಬಂತು ಅಂತಂದ್ರೆ, ಎಲ್ಲರೂ ಒಟ್ಟಿಗೆ ಬಿತ್ತನೆ ಮಾಡ್ಬೇಕು. ಕೆಲವ್ರು ಏನ್ ಮಾಡ್ತೀರಾ, ಲೂಸ್ ಬೀಜ ತಂದು ಬಿತ್ತನೆ ಮಾಡ್ತೀರಾ, ಮತ್ತೆ ಅಳಿಸ್ತೀರಾ, ಮತ್ತೆ ಬಿತ್ತತೀರಾ. ಅವಾಗ ಏನಾಗುತ್ತೆ, ತಡ ಆದಂಗೆ ಹುಳಗಳ ಬಾಧೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೀವು ಅಂತರ ಬೆಳೆಗಳು ಮಾಡ್ಕೋಬೇಕು, ಮತ್ತೆ ಆಮೇಲೆ ಬೆಳೆ ಪರಿವರ್ತನೆನೂ ಮಾಡ್ಬೇಕು. ಅದಕ್ಕೆ ಚೆನ್ನಾಗಿ ಮಾಗಿ ಉಳುಮೆ ಮಾಡ್ರಿ. ಕಳೆದ ವರ್ಷ ಸೈನಿಕ ಹುಳದ ಬಾಧೆ ಅಥವಾ ಲದ್ದಿ ಹುಳು ಬಾಧೆ ನಿಮ್ ಹೊಲದಲ್ಲಿ ಕಂಡಿದ್ರೆ, ಈಗ ನೀವು ಚೆನ್ನಾಗಿ ಮಾಗಿ ಉಳುಮೆ ಮಾಡಿದ್ರೆ ಅದರಲ್ಲಿ ಇಡೋಂತ ಕೋಶಗಳೆಲ್ಲ ಸತ್ತೋಗುತ್ತೆ, ಅವಾಗ ನಿಮ್ಗೆ ಈ ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಇತ್ತೀಚೆಗೆ ಏನ್ ಹೇಳಿದ್ರೆ ಅಂದ್ರೆ, ಮೆಕ್ಕೆಜೋಳ ನೀವು ಏನು ಬಿತ್ತನೆ ಮಾಡ್ತಿರಲ್ಲ, ಬಿತ್ತನೆ ಮಾಡ್ಬೇಕಾದ್ರೆ ಬೀಜೋಪಚಾರನು ಮಾಡ್ಬೇಕು. ಏನು ಇಮಿಡಾಕ್ಲೋಪ್ರಿಡ್ ಆಗಿರ್ಬೋದು ಅಥವಾ ಬೇರೆ ನಿಮ್ಗೆ ಆಲ್ರೆಡಿ ಬೀಜೋಪಚಾರ ಆಗಿ ಬಂದಿರುತ್ತೆ. ಕೆಲವೆಲ್ಲ ನೀವು ಬೀಜಗಳು ನೋಡಿದ್ರೆ ಕೆಂಪು ಕಲರ್ ಇರುತ್ತೆ ಮೆಕ್ಕೆಜೋಳದ ಬೀಜ. ಆಮೇಲೆ ಮತ್ತೆ ನೀವು ಬಿತ್ತನೆ ಮಾಡಿ ನೀವು ಸರಿಯಾಗಿ ಗಮನಿಸಿದ್ರೆ 8-10 ದಿವಸಕ್ಕೆ ನಿಮ್ಗೆ ಹುಳ ಬಾಧೆ ಇದ್ರೆ ಅಲ್ಲಿಂದ ಶುರು ಆಗುತ್ತೆ. ಕಾಂಡ ಕೊರಕ ಆಗಿರ್ಬೋದು ಅಥವಾ ಈ ಲದ್ದಿ ಹುಳು ಆಗಿರ್ಬೋದು, ನೀವು ಅಲ್ಲಿಂದಲೇ ಸಿಂಪರಣೆ ಮಾಡ್ಕೊಳಕ್ಕೆ ಶುರು ಮಾಡಬೇಕು. ಇಮಾಮ್ಯಾಕ್ಟಿನ್ ಬೆಂಜೋಯ್ಟ್ ಅಂತ ಸಿಗುತ್ತೆ ನೋಡ್ರಿ ಕೃಷಿ ಇಲಾಖೆಯಲ್ಲಿ, ಅದನ್ನ ನೀವು ಸಿಂಪರಣೆ ಮಾಡ್ಬೇಕು. 0.4 ಗ್ರಾಮ್ ಅಂದ್ರೆ ಒಂದು 15 ಲೀಟರ್ ಕ್ಯಾನ್ ಇತ್ತು ಅಂದ್ರೆ 5 ಗ್ರಾಮ್ ಹಾಕೋಬೇಕು. ನೀವು ಕೇಳಿಸ್ಕೋಬೇಕು, ಅಲ್ಲಿ ಮನೆಗೆ ಮಾತಾಡ್ಬೇಡ್ರಿ, ಇಲ್ಲಿ ಕೇಳಿಸ್ಕೇಳ್ರಿ. ಅದಕ್ಕೆ 5 ಗ್ರಾಮ್ 15 ಲೀಟರ್ ನೀರಿನಲ್ಲಿ ಮಿಶ್ರಣ ಮಾಡ್ಕೊಂಡು ಸಿಂಪರಣೆ ಮಾಡಿದ್ರೆ ಈ ಸೈನಿಕ ಹುಳು ಬಾಧೆನ ಹತೋಟಿ ಮಾಡಬಹುದು. ನಮಸ್ಕಾರ ಶರಣ ಸರ್. ಅದೇ ಇವಾಗ ಹೇಳ್ತಿದ್ರು ಸರ್ ಏನಂತಂದ್ರೆ, ಅಂತರ ಬೆಳೆಯನ್ನ ಮಾಡ್ಲಿಕ್ಕೆ ಇದು ಒಂದು ಕಾರಣ. ಈಗ ನಾವು ಸಾಕಷ್ಟು ಈಗ ಒಂದು 2-3 ವರ್ಷದಿಂದ ನೋಡ್ತಿದೀವಿ ಈ ಒಂದು ಲದ್ದಿ ಹುಳು ಅಂತ ಅನ್ಬಹುದು ಅಥವಾ ಸೈನಿಕ ಹುಳು ಅಂತ ನಾವೇನ್ ಕರಿತೀವಿ, ಇವುಗಳು ಏನಪ್ಪಾ ಅಂತಂದ್ರೆ ಈ ಮೆಕ್ಕೆಜೋಳಕ್ಕೆ ಹಾನಿ ಜಾಸ್ತಿ ಮಾಡೋದ್ರಿಂದ ಅವುಗಳು ನಮ್ಮ ತೊಗರಿಗೆ ಅಷ್ಟೊಂದು ಹಾನಿ ಮಾಡೋದಿಲ್ಲ. ಹಾಗಾಗಿ ಇದೇನಾದ್ರೂ ರೋಗ ಮತ್ತೆ ಕೀಟಗಳ ಹಾವಳಿ ಜಾಸ್ತಿ ಆಗಿ ಒಂದು ಬೆಳೆ ಹೋದ್ರೂ ಕೂಡ ಇನ್ನೊಂದು ಬೆಳೆಯಲ್ಲಿ ನಮ್ಗೆ ಏನಪ್ಪಾ ಅಂತಂದ್ರೆ ಆದಾಯ ನಿಶ್ಚಿತವಾಗಿ ಬರುತ್ತೆ ಅನ್ನೋ ಒಂದು ಕಾರಣದಿಂದ ಕೂಡ ನಾವು ಅಂತರ ಬೆಳೆಯನ್ನ ಮಾಡ್ಕೋಬೇಕಾಗ್ತದೆ. ಇನ್ನೊಂದು ಕರೆ ಇದೆ. ಹಲೋ, ಹಲೋ ಸರ್, ಹಲೋ ನಮಸ್ತೆ. ಹಲೋ, ಹಲೋ ನಮಸ್ಕಾರ. ಸ್ವಲ್ಪ ರೇಡಿಯೋ ಬಿಟ್ಟು ದೂರ ಬನ್ನಮ್ಮ. ಇಲ್ಲ ರೇಡಿಯೋ ಕಡಿಮೆ ಮಾಡಿ, ವಾಲ್ಯೂಮ್ ಕಡಿಮೆ ಮಾಡಿ. ಹೇಳಿ ತಮ್ಮ ಹೆಸರು ಹೇಳಿ. ಅಲ್ಲ ತಮ್ಮ ಹೆಸರು ಹೇಳಿ. ಚೆನ್ನಮ್ಮ ಅಂತ ಸರ್. ಚೆನ್ನಮ್ಮ ರ ಪ್ರಶ್ನೆ ಕೇಳಿ. ಸರ್ ಹತ್ತಿ ಹತ್ತಿ ಹಾಕಿದೆ ಇಲ್ರಿ ಸರ್ ಮುಂದೆ ಮುಂದೆ ಅದು ಕಾಯಿಗಳು ದೊಡ್ಡವಾಗಿ ಮಳೆ ಬಂದ್ ಬಂದು ಎಲ್ಲ ಕೆಟ್ಟೋಗ್ತದಲ್ಲ ಸರ್ ಹತ್ತಿ ಕಾಯಿಗಳು. ಅಲ್ಲ ಹಿಂದಿನ ವರ್ಷ ಹಂಗಾಗಿತ್ತ ಅಂದ್ರೆ ಮಳೆ ಜಾಸ್ತಿ. ಈಗ ಈಗ ಚೆನ್ನಮ್ಮವ್ರ ಈಗ ಹತ್ತಿ ಏನ್ ಹಾಕ್ತಿರಲ್ಲ ತೊಂಬತ್ ದಿವಸ ಆಗಿದೆ ಅಂದ್ರೆ ಹತ್ತಿ ಅದಕ್ಕೆ ಪೊಟ್ಯಾಶ್ ಅವಶ್ಯಕತೆ ಇರುತ್ತೆ. ಇಲ್ಲ ನೀವೇನ ಪಿಕ್ಕ ಅಂತಿರಲ್ಲ ಹತ್ತಿ ಪಿಕ್ಕ ಆಗುತ್ತೆ ಅಂತ ಅಂತಿರಲ್ಲ ರೈತ ಭಾಷೆಯಲ್ಲಿ. ಅದು ಪಿಕ್ಕ ಆಗೋದು ಮತ್ತೆ ಕಾಯಿ ಕೊಳೆಯೋದನ್ನ ತಡಿಬೇಕಪ್ಪ ಅಂತಂದ್ರೆ ನೀವು ಏನಪ್ಪ ಅಂತಂದ್ರೆ 13:45 ಅಂತ ಒಂದು ಗೊಬ್ಬರದ ಮಿಶ್ರಣ ಸಿಗುತ್ತೆ. ಇದು 5 ಗ್ರಾಮ್ 1 ಲೀಟರ್ ನೀರಿನಲ್ಲಿ ಇದ್ ಮಾಡಿಕೊಂಡು ಸಿಂಪರಣೆ ಮಾಡಬೇಕು. ಮತ್ತೆ ಇದರಲ್ಲಿ ಜೊತೆಗೆ ಏನಂತಂದ್ರೆ ಈ ಇರುಪುದ್ರೋದು ಅಥವಾ ಏನು ಎಲೆ ಕೆಂಪಾಗೋದು ಏನ ಕಂಡ್ರೆ ಮೆಗ್ನೀಷಿಯಂ ಸಲ್ಫೇಟ್ ಅಂತ ಸಿಗುತ್ತೆ. ಜೊತೆ ಪ್ಲಾನೋಫಿಕ್ಸ್ ಅಂತ ಸಿಗುತ್ತೆ. ಇದನ್ನ ಪ್ಲಾನೋಫಿಕ್ಸ್ 5 ml 15 ಲೀಟರ್ ನೀರಿಗೆ ಇದು ನಾವ್ ಎಷ್ಟು ಹೇಳ್ತೀವೋ ಅಷ್ಟೇ ಹೊಡಿಬೇಕು. ಜಾಸ್ತಿ ನೀವು ಪ್ರಮಾಣ ಹೊಡೆದ್ರೆ ಇರೋ ಹೂ ಎಲ್ಲ ಉದುರೋಗುತ್ತೆ. ಆಮೇಲೆ ಕಾಯಿ ಯಾಕೆ ಕೊಳ್ತೋಗುತ್ತೆ ಅಂತಂದ್ರೆ ಮಳೆ ಜಾಸ್ತಿ ಆದ್ರೆ ನೀವು ಅಂತರ ಕಡಿಮೆ ಕೊಟ್ಟಿರ್ತೀರ, ಗಾಳಿ ಆಡಲ್ಲ ಅಲ್ಲಿ. ಅದಕ್ಕೆ ಹತ್ತಿಯಲ್ಲಿ ಸಾಮಾನ್ಯವಾಗಿ ನೀವು ಎಷ್ಟು ಕೊಡ್ತೀರ ಅಂತರ ಸಾಲಿಂದ ಸಾಲಿಗೆ? ಹಲೋ, ಸಾಲಿನ ಸಾಲಿಗೆ ಎಷ್ಟು ಅಂತರ ಕೊಡ್ತೀರ? 3 ಅಡಿ ಕೊಡ್ತಿರೋ 2 ಅಡಿ ಕೊಡ್ತಿರೋ? 3 ಅಡಿ. ಅದಕ್ಕೆ 4 ಅಡಿ ಕೊಡ್ರಿ. ಬಿಟಿ ಹತ್ತಿಗಳಿದಾವಲ್ಲ ಅವು ಸಾಲಿನ ಸಾಲಿಗೆ 4 ಅಡಿ ಕೊಡ್ರಿ. ಯಾಕೆಂದ್ರೆ ಒಂದು ಗಿಡ ಸಾಮಾನ್ಯವಾಗಿ 200-300 ಕಾಯಿ ಬಿಡುವಂತ ಶಕ್ತಿ ಇರುತ್ತೆ. ಬರೀ ನಿಮಗೆ 60-70 ಕಾಯಿ ಬಂದ್ರೆ ಸಾಕು, ಅಷ್ಟೇ ನಿಮಗೆ 12-13 ಕ್ವಿಂಟಲ್ ಇಳುವರಿ ಬರುತ್ತೆ. ಅಂತರ ಕಾಪಾಡ್ಕೊಳ್ರಿ. ಅಲ್ಲಲ್ಲ ಈಗ ಏನು ಮಾಡಕ್ಕಾಗಲ್ಲ, ಯಾಕಂದ್ರೆ ಹತ್ತಿ ಅದಕ್ಕೆ ಹತ್ತಿನ ಏನು ಬೇಗನೆ ಬಿತ್ತನೆ ಮಾಡ್ರಿ ಅಂತ ಹೇಳ್ತೀವಿ. ಈಗ ಮೇ ತಿಂಗಳಲ್ಲೇ ನೀವು ಬಿತ್ತನೆ ಮಾಡಿದ್ರೆ ಮಳೆಗೆ ಸಿಗಾಕೊಳ್ಳಲ್ಲ. ನೀವು ತಡವಾಗಿ ಜೂನ್ ಜುಲೈಗೆ ಬಿತ್ತನೆ ಮಾಡಿದ್ರೆ ಏನಾಗುತ್ತೆ, ನಿಮಗೆ ಅಡ್ಡು ಮಳೆಗಳಿಗೆ ಹತ್ತಿ ಸಿಗಾಕೊಳ್ಳುತ್ತೆ. ಹತ್ತಿನ ನೀವೇನ್ ಮಾಡ್ತೀರಾ, ಒಂದೇ ಸರಿ ಬಿಡಿಸಲ್ಲ. ಈಗ ಬೇರೆ ದೇಶಗಳಲ್ಲಿ ಏಕಕಾಲಕ್ಕೆ ಹತ್ತಿ ಬರುತ್ತೆ ಬಿಡಿಸಕ್ಕೆ, ನಮ್ಮ ದೇಶದಲ್ಲಿ ಹಂಗೆ ಬರಲ್ಲ, ಯಂತ್ರಗಳು ಇಲ್ಲ, ಹಂಗೆ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಹತ್ತಿ ಬಂದಾಗ ಬಿಡಿಸ್ಕೊತಾ ಇರ್ತೀವಲ್ಲ, ನೀವು ತಡವಾಗಿ ಬಿತ್ತನೆ ಮಾಡಿದ್ರೆ ಅದು ಮುಂದೋದೋದಂಗೆ ಮಳೆಗೆ ಸಿಗಾಕೊಳ್ಳುತ್ತೆ. ಹ್ಮ್ ಸರಿ ಅಮ್ಮ, ಒಳ್ಳೇದ್ರಮ್ಮ, ಕರೆ ಮಾಡಿದಕ್ಕೆ ಧನ್ಯವಾದ ಚೆನ್ನಮ್ಮರಿಗೆ. ಸರ್ ಹೇಳಿದೆ ಅಂದರೆ ಅಂತರ ಬೆಳೆಗಳನ್ನು ನಾವು ಆಯ್ಕೆ ಮಾಡ್ಕೋಬೇಕಾದ್ರೆ ಏನೇನು ಒಂದು ಕ್ರಮ ಅಂದರೆ ಮುಂಜಾಗ್ರತೆ ಕ್ರಮಗಳನ್ನು ಅನುಸರಿಸ್ಬೋದು ಅಂತ ಅನ್ನೋದು. ಅಂದರೆ ಈಗ ನಾವು ಯಾವುದು ಯಾವ ಬೆಳೆಗೆ ಯಾವುದು ಸೂಕ್ತ, ಈಗ ಮೆಕ್ಕೆಜೋಳಕ್ಕೆ ಇಂಥದ್ದೇ ಸೂಕ್ತ, ಆಮೇಲೆ ಈರುಳ್ಳಿ ಆದರೆ ಇಂಥದ್ದು ಸೂಕ್ತ, ಆಮೇಲೆ ಈ ಥರ ರಾಗಿ ಆದರೆ ಇಂಥದ್ದೇ. ಈಗೇನಿಲ್ಲ ಸರ್, ಈಗ ಏಕದಳ ದ್ವಿದಳ ಧಾನ್ಯಗಳು ಅಂತ ಅಷ್ಟೇ. ಏಕದಳ ಬೆಳೆ ನಾವು ಬೆಳಿತೀವಿ ಅಂದ್ರೆ ದ್ವಿದಳ ಧಾನ್ಯಗಳನ್ನ ಅಂತರ ಬೆಳೆ ಮಾಡ್ಕೋಬೇಕು. ಈಗ ಸಾಮಾನ್ಯ ಅದು ಬರೀ ಏಕ ಬೆಳೆ ಬರೀ ಮೆಕ್ಕೆಜೋಳ ಬೆಳಿತೀನಿ ಅನ್ನೋ ಬದಲು ನಮ್ಮ ಸಣ್ಣಗೌಡರು ಹೇಳದಂಗೆ ಇನ್ಶೂರೆನ್ಸ್ ಕ್ರಾಪ್ ತರ. ಈಗ ಕೀಟ ರೋಗಗಳ ಬಾಧೆ ಜಾಸ್ತಿ ಇದೆ, ಈಗ ಸೈನಿಕಗಳು ಬಂದ್ರೆ ಇಡೀ ಹೊಲನೆ ಹಾಳಾಗೋಗುತ್ತೆ, ಅಂತ ಸಂದರ್ಭಗಳಲ್ಲಿ ನಾವು ಬಳಕೆ ಮಾಡಬಹುದು. ಒಂದು ಕರೆ ಇದೆ. ಹಲೋ ಹಲೋ ಹಲೋ ನಮಸ್ತೆ. ಹಲೋ ಹಲೋ ನಮಸ್ಕಾರ. ತಮ್ಮ ಹೆಸರು ಹೇಳಿ. ಕೃಷ್ಣಮೂರ್ತಿ ಸರ್. ಕೃಷ್ಣಮೂರ್ತಿ ಅವರೇ, ಸ್ವಲ್ಪ ರೇಡಿಯೋದಿಂದ ದೂರ ಬನ್ನಿ. ಹೊರಗೆ ಬಂದಿದ್ದಲ್ಲ ಅದಕ್ಕೆ. ಕೃಷ್ಣಮೂರ್ತಿ ಪ್ರಶ್ನೆ ಕೇಳಿ. ಅಡಿಕೆ ಕೋಟ್ ತಿದ್ದಿದ್ದೆ 3,000 ಪ್ಯಾಕೆಟ್ ಗೆಲ್ಲ. ಈಗ ಮುಂದೆ ಸಾಕದ ಅದು ಅದಕ್ಕೆ ಅದಕ್ಕೆ ಔಷಧಿ ಸಿಂಪಡಣೆ ಮಾಡಬಹುದಾ? ಈಗ ಏನು ಅಂತಂದ್ರೆ ಈಗ ಪ್ಯಾಕೆಟ್ ಮಾಡಿಟ್ಟಿದ್ದೀರಲ್ಲ ಇವಾಗ. ಹಲೋ. ಪ್ಯಾಕೆಟ್ ಮಾಡಿಟ್ಟಿದ್ದೀರಲ್ಲ ಈಗ ಇಷ್ಟು ದಿನ ಬಿಸಿಲು ಜಾಸ್ತಿ ಇಷ್ಟು ದಿನ ಬಿಸಿಲಿತ್ತು ಬಹಳಷ್ಟು, ಹಾಗಾಗಿ ನೆರಳಿಗಿಡ್ಬೇಕು ಅಂತ ಹೇಳ್ತಿದ್ವಿ. ಇನ್ಮೇಲೆ ಮಳೆ ಶುರುವಾಯ್ತು ಅಂತ ನೆರಳಿಗಿಡ್ಬೇಕು. ನಮ್ಗೆ ಏನಂತಂದ್ರೆ ಏಪ್ರಿಲ್ ಮತ್ತು ಮೇ ತಿಂಗಳಲ್ಲಿ ಜಾಸ್ತಿ ಬಿಸಿಲು ಇರೋದ್ರಿಂದ ಏನಪ್ಪ ಅಂದ್ರೆ ಅವಾಗಿನ ನೀವೇನು ಗೋಡನ್ನ ತೆಗೆದು ಪ್ಯಾಕೆಟ್ ಆಗಿರ್ತೀರ, ಅವಾಗ ಬಿಸಿಲಿಗೆ ಸ್ವಲ್ಪ ಹಾಳಾಗುವಂತ ಚಾನ್ಸಸ್ ಇರತತೆ. ಹಾಗಾಗಿ ಆ ಸಮಯದಲ್ಲಿ ಸ್ವಲ್ಪ ನೆರಳಿಗಿಡಿ, ಇನ್ಮೇಲೆ ನೆರಳಿಗಿಡುವಂತ ಅವಶ್ಯಕತೆ ಇರಲ್ಲ. ಜೂನ್ ಅಲ್ಲಿ ನಿಮಗೆ ಹೌದು ಹಾ ಇರ್ಲಿ, ಈಗ ಮಾಡಿದಿರಲ್ವಾ, ಈಗೇನದಿಲ್ಲ. ಈಗ ನೆಕ್ಸ್ಟ್ ಇದ್ರಲ್ಲಿ ಏನಪ್ಪ ಅಂತಂದ್ರೆ ಏನಾದ್ರೂ ರೋಗ ಬಂದಿತ್ತು ಅಂತಂದ್ರೆ ರೋಗನಾಶಕಗಳು ಅಂತ ಇರ್ತವೆ. ಯೂಶ್ವಲಿ ಏನಂತಂದ್ರೆ ಈಗ ಒಂದು ಎಲೆಚುಕ್ಕೆ ರೋಗ ಅಂತ ಬರ್ತದೆ, ಅದಕ್ಕೆ ಹೆಕ್ಸಾಕೋನಾಜೋಲ್ ಅಂತ ಬರುತ್ತೆ, ಅದನ್ನ ಮಾಡಬಹುದು. ಇಲ್ಲ ಅಂತಂದ್ರೆ ಕಾರ್ಬನ್ ಡೈಸಿ ಪ್ಲಸ್ ಮ್ಯಾಂಕೋಜಿಪ್ ಅಂತ ಒಂದು ಕಾರ್ಬನ್ ಡೈಸಿಮ್ ಅಂತ ಬರುತ್ತೆ, ಅದನ್ನ ಎರಡು ಒಂದಲ್ಲಿ ಹೇಳಿ. ಇನ್ನೂ ಸರಿ ಹೇಳಿ. ಅಡಿಕೆ ಗಿಡಕ್ಕೆ ಜಲ್ದ ಎರಡು ಆಗುತ್ತಿದೆ, ಹತ್ತು ಇಪ್ಪತ್ತಾರು ಪದಾರ್ಥ ಆಗಿದೆ ತಗಂತ ಅಂತ ಕೆಲವು ಡಿಪ್ ಮಾಡಿ ಇರ್ತಾರಲ್ಲ. ಅಲ್ಲಲ್ಲ, ನಾವು ಅವಾಗಲೇ ಹೇಳಿದ್ದು ದೊಡ್ಡ ಅಡಿಕೆ ಗಿಡಕ್ಕೆ ಸಿಗ್ತಾ ಕೊಡುತ್ತೆ, ಮಳೆಗಾಲ ಆದ್ರೆ ತಗಂತ ಬೇಸಿಗೆ ಆದ್ರೆ. ಅಲ್ಲಲ್ಲ, ಬೇಸಿಗೆಯಲ್ಲಿ ನೀರು ಕೊಡ್ತೀರಲ್ಲ ನೀವು ಸರಿಯಾಗಿ. ಅಲ್ಲ ಕೊಡ್ತೀವಿ ಸರ್, ಬಿಟ್ಟು ಅನ್ನೋದು ಬಿಡ್ತಾ ಅದು ಎರಡು ಅಂದ್ರೆ ವಾಲ ಗಿಡಕ್ಕಾಗಿ ಹತ್ತಿರ ಸಜ್ಜಿಗೆ ಬರಲ್ಲ. ನೀವು ನೀರಾದ್ರೂ ಆಗ್ಲಿ ಗೊಬ್ಬರನಾದ್ರೂ ಆಗ್ಲಿ ಗಿಡದ ಬುಡಕ್ಕೆ ಕೊಡುವಂತ ಅವಶ್ಯಕತೆ ಇರಲ್ಲ. ಗಿಡದಿಂದ